ನಾವು ಬೆಳೆಸ್ತಕ್ಕಂತ ಬೆಳೆ ಏನಿದೆ ಆಲ್ಟರ್ನೇಟ್ ವಸ್ತುದ ಅದರಿಂದನೂ ಉತ್ಪಾದನೆ ಇದೆ, ಹಂಗಾಗಿ ಎಕನಾಮಿಕ್ಸ್ ಅದರಿಂದನೂ ವೇರಿ ಆಗುತ್ತೆ. ಅದಕ್ಕೆ ಸೆಲೆಕ್ಷನ್ ಆಫ್ ಆಲ್ಟರ್ನೇಟ್ ಹೋಸ್ ಕೂಡ ಇಂಪಾರ್ಟೆಂಟ್. ಮತ್ತೆ ಇದು ಡಿಸಿಷನ್ ಮೇಕಿಂಗ್, ಪ್ರತಿ ಸ್ಟೇಜ್ ಅಲ್ಲೂ ಡಿಸಿಷನ್ ತಗೋಬೇಕಾಗುತ್ತೆ. ಅದು ಯಾವ್ಯಾವ ಸ್ಟೇಜ್ ಅಲ್ಲಿ ಯಾವ್ಯಾವ ತರ ಡಿಸಿಷನ್ ತಗೊಂಡ್ರೆ ಯಾವ ತರ ಅನುಕೂಲ ಆಗುತ್ತೆ ಅನ್ನೋದು ಕರೆಕ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ಯಾಕಂದ್ರೆ ಫಸ್ಟ್ ನಾವು ಲ್ಯಾಂಡ್ ಸೆಲೆಕ್ಟ್ ಮಾಡಬೇಕು, ಜಾಗ ಸೆಲೆಕ್ಟ್ ಮಾಡಬೇಕು, ಆ ಫಲವತ್ತತೆ ನೋಡ್ಕೋಬೇಕು ಮಣ್ಣಿಂದ ಫಲವತ್ತತೆ. ಆ ಫಲವತ್ತತೆ ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಆ ಮಣ್ಣಲ್ಲಿ ಸ್ಯಾಂಡ್ ಬೆಳಿಬಹುದು ಬೆಳಿಬಾರ್ದು. ಅದಕ್ಕೆ ಏನ್ ಮಾಡ್ತೀವಿ ನಾವು, ಫಸ್ಟ್ ಸ್ಯಾಂಡ್ ಬೆಳೆತಕ್ಕಂತ ಜಾಗದ ಮಣ್ಣನ್ನ ಪರೀಕ್ಷೆ ಮಾಡಿಸ್ತೀವಿ. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮತ್ತೆ ಯೂನಿವರ್ಸಿಟಿಗಳಲ್ಲಿ ಸಾಯಿಸಲ್ ಲ್ಯಾಬ್ಗಳಲ್ಲಿ ಕಲೆಕ್ಟ್ ಮಾಡಿದ್ರೆ ಒಂದು ರೀಸನಬಲ್ ರೇಟ್ಗೆ ನಿಮಗೆ ಪರೀಕ್ಷೆ ಮಾಡಿ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಅಲ್ಲಿ ನಿಮಗೆ ಫಲವತ್ತತೆ ಅರ್ಥ ಆಗುತ್ತೆ, ಏನ್ ಫಲವತ್ತತೆ ಕಮ್ಮಿ ಇದೆ. ಆ ಸಾಯಿಲ್ ಸೈಂಟಿಸ್ಟ್ ಕೇಳಿದ್ರೆ ಹೇಳ್ತಾರೆ ಇಲ್ಲಿ ಟ್ರೀ ಕ್ರಾಪ್ ಬೆಳೆಸಬಹುದು ಬೇಡವೋ ಅಂತ ಅವ್ರೆ ಒಂದು ರಿಪೋರ್ಟ್ ಕೊಡ್ತಾರೆ. ಈಗ ಏನಾರ ನಿಮ್ಗೆ ನೈಟ್ರೋಜನ್ ಕಮ್ಮಿ ಇದ್ರೆ ಏನ್ ಮಾಡ್ಬೇಕು ಅಂತ ಹೇಳಿರ್ತಾರೆ ಆ ರಿಪೋರ್ಟ್ ಅಲ್ಲಿ. ಅದನ್ನೆಲ್ಲ ನೀವು ಫಾಲೋ ಮಾಡ್ಕೊಂಡು ಮುಖ್ಯವಾಗಿ ಸ್ಯಾಂಡಲ್ ಗೆ ಪಿ ಎಚ್ ಮುಖ್ಯ. ನಿಮ್ಗೆ ಸ್ಯಾಂಡಲ್ ಅಲ್ಲಿ 6-7 ಪಿ ಎಚ್, 6.5-7.5 ಪಿ ಎಚ್ ಇದ್ರೆ ಸೇಫ್. ಪಿ ಎಚ್ ಅಂದ್ರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ತರೀತೀವಿ. ಆ ಪಿ ಎಚ್ ಬಹಳ ಮುಖ್ಯ. ಯಾಕೆ ಅಂದ್ರೆ ಆ ಪಿ ಎಚ್ ಏನಾದ್ರು ಇಂಬ್ಯಾಲೆನ್ಸ್ ಇದ್ರೆ ಪ್ಲಾಂಟ್ಸ್ ಗೆ ನಿಮ್ಮ ಮಣ್ಣಿಂದ ಇರತಕ್ಕಂತ ಫಲವತ್ತತೆ ಕರೆಕ್ಟ್ ಆಗಿ ಮೂವ್ ಆಗಲ್ಲ, ಪ್ಲಾಂಟ್ಸ್ ಮಣ್ಣಿನ ಫಲವತ್ತತೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಒಂದು ನ್ಯೂಟ್ರಲ್ ಪಿ ಎಚ್ ಅಲ್ಲಿ ಇದ್ರೆ ಅಬ್ಸರ್ಪ್ಷನ್, ಎಕ್ಸ್ಚೇಂಜ್ ಅಯಾನ್ಸ್ ಎಲ್ಲ ಕರೆಕ್ಟ್ ಆಗಿ ನಡೀತಾ ಇರುತ್ತೆ ಮಣ್ಣಲ್ಲಿ. ಅರ್ಥ ಆಯ್ತಾ? ಮಣ್ಣಿಗೂ ಮರಕ್ಕೆ. ಅದಕ್ಕೆ ನಾವು ಆ ಪಿ ಎಚ್ ನ ಬಹಳ ಮುಖ್ಯವಾಗಿ ನೋಡ್ತೀವಿ. ಆರ್ಗಾನಿಕ್ ಕಾರ್ಬನ್ ಕೂಡ ನೋಡ್ತೀವಿ ಅದರಲ್ಲಿ. ಆಯ್ತಾ? ಆರ್ಗಾನಿಕ್ ಕಾರ್ಬನ್ ಅಂದ್ರೆ ಅದ್ರಲ್ಲಿ ಎಷ್ಟು ಕಾರ್ಬನ್ ಇದೆ ಸಾಯಿನಲ್ಲಿ. ಒಳ್ಳೆ ಆರ್ಗಾನಿಕ್ ಕಾರ್ಬನ್ ಕಂಟೆಂಟ್ ಚೆನ್ನಾಗಿದ್ರೆ ನಿಮ್ಮ ಫಲವತ್ತತೆ ಜಾಸ್ತಿ ಇರುತ್ತೆ. ಅದು ಅಬ್ಸರ್ವ್ಮೆಂಟ್ ಪವರ್ ನಿಮ್ಮ ನೀವೇ ನ್ಯೂಟ್ರೆಂಟ್ಸ್ ಹಾಕಿದ್ರೆ ಅಥವಾ ಗೊಬ್ಬರ ಹಾಕಿದ್ರೆ ಇನ್ನೊಂದು ಹಾಕಿದ್ರೆ ಚೆನ್ನಾಗಿ ಹಿಡಿದಿಟ್ಟುಕೊಂಡು ನಿಮ್ ಮರಕ್ಕೆ ಸಪ್ಲೈ ಮಾಡುವ ಚಾನ್ಸಸ್ ಇರ್ತದೆ. ಅದಕ್ಕೆ ಇವನ್ನೆಲ್ಲ ನೋಡ್ತೀವಿ ಸರ್. ಮಣ್ಣಿನ ಪರೀಕ್ಷೆ ಆದ್ಮೇಲೆ ಅವ್ರು ಹೇಳ್ತಾರೆ ಆಯ್ತು ಸರ್ ಇದು ನ್ಯೂಟ್ರಲ್ ಪಿ ಎಚ್ ಇದೆ, ನೀವು ಮಣ್ಣು ಈ ಜಾಗದಲ್ಲಿ ಸಿಗಂಧ ಬೆಳೆಸಬಹುದು ತೊಂದರೆ ಇಲ್ಲ. ಅವಾಗ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು ಅನ್ನೆಲ್ಲ ಒಂದ್ ಸೆಲೆಕ್ಟ್, ಈಗ ಒಂದು 5 ಎಕರೆ 1 ಎಕರೆ ಏನೋ 1 ಹೆಕ್ಟೇರ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಆ ಸೆಲೆಕ್ಟ್ ಮಾಡ್ಕೊಂಡ ಜಾಗದಲ್ಲಿ ಅದನ್ನೆಲ್ಲ ಚೆಕ್ ಆದ್ಮೇಲೆ ನೆಕ್ಸ್ಟ್ ಬರೋದು ಲ್ಯಾಂಡ್ ಪ್ರಿಪರೇಷನ್ ಅಂತ ಬರುತ್ತೆ. ಈ ಜಾಗ ಆಯ್ತು ಲ್ಯಾಂಡ್ ಪ್ರಿಪರೇಷನ್. ಲ್ಯಾಂಡ್ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಜಾಸ್ತಿ ಕಲ್ಲು ಗುಂಡುಗಳು ದಪ್ಪ ದಪ್ಪ ಇದ್ದಂತ ಜಾಗದಲ್ಲಿ ಜಾಸ್ತಿ ಖರ್ಚುಗಳು ಹಾಕಿ ಅವನ್ನೆಲ್ಲ ತಗದು ಕ್ಲೀನ್ ಆಗಿ ಮೇಂಟೈನ್ ಮಾಡಿ ನೋಡ್ಬೇಕಾಗುತ್ತೆ. ಅದಕ್ಕೆ ಅಂತ ಯಾವುದು ಖರ್ಚು ಜಾಸ್ತಿ ಇಲ್ಲದಂಗೆ ಸಿಂಪಲ್ ಆಗಿ ಲ್ಯಾಂಡ್ ಪ್ರಿಪೇರ್ ಮಾಡೋದಕ್ಕೆ ಆಯ್ತಾ, ಜಾಸ್ತಿ ಜೆಸಿಬಿ ಇಟ್ಟು ಜಾಸ್ತಿ ಟ್ರ್ಯಾಕ್ಟರ್ ಇಟ್ಟು ಫ್ಲೋಯಿಂಗ್ ಮಾಡಿಸಿ ಇವೆಲ್ಲ ಬಹಳ ಖರ್ಚುಗಳು ಬರ್ತವೆ. ಅದಕ್ಕೆ ಸೆಲೆಕ್ಟ್ ಮಾಡೋಕೆ ಸ್ವಲ್ಪ ಕಮ್ಮಿ ಖರ್ಚು ಆಗ್ತಕ್ಕಂತ ಲ್ಯಾಂಡ್ ಸೆಲೆಕ್ಟ್ ಮಾಡಿಬಿಟ್ಟು ಸ್ವಲ್ಪ ದುಡ್ಡು ಬಿಡಿಸ್ಬೋದು, ಎಕನಾಮಿಕ್ಸ್ ಕೊನೆಗಿರಲಿ ಸ್ವಲ್ಪ ಜಾಸ್ತಿ ದುಡ್ಡು ಕೊಡೋದು. ಸೆಲೆಕ್ಷನ್ ಆಫ್ ಲ್ಯಾಂಡ್ ಬಹಳ ಮುಖ್ಯ. ಆಮೇಲೆ ಸ್ಲೋಪ್, ಸ್ಲೋಪ್ ನೀರು ನಿಂತ್ಕೊಳ್ಳೋಕೆ ಕ್ಲೀನ್ ಆಗಿ ಫ್ಲೋ ಆಗ್ಬೇಕು, ಹೆಚ್ಚಾಗಿ ಬಂದಿದ್ದು ನೀರು ಮಳೆ ನೀರು ನಿಂತ್ಕೊಳ್ಳೋಕೆ ಇರೋದು. ಇದೆಲ್ಲ ಆಯ್ತು. ಈಗ ನಿಮ್ಗೆ ಲ್ಯಾಂಡ್ ರೆಡಿ ಇದೆ, ನೀವು ಪ್ಲಾಂಟಿಂಗ್ ಮಾಡಬೇಕು, ಸ್ಲೋಪ್ ಎಲ್ಲ ಕೊಟ್ಟಿದ್ದೀರಾ, ಕರೆಕ್ಟಾಗಿ ಲ್ಯಾಂಡ್ ಪ್ರಿಪರೇಷನ್ ಮಾಡಿದ್ದೀರಾ. ಸೊ ಲ್ಯಾಂಡ್ ಪ್ರಿಪರೇಷನ್ ಆದಮೇಲೆ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಫಿಟ್ಟಿಂಗ್ ಮಾಡಕ್ ಹೋಗ್ತೀವಿ. ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ತೀವಿ ನಾವು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗ್ಬಿಟ್ಟು ಅಪ್ಲಿಕೇಶನ್ ಕೊಟ್ಟು ಸರ್ ನಮ್ಗೆ ಇಷ್ಟು ಸಸಿ ಬೇಕು, ನಿಮ್ಗೆ ಸಬ್ಸಿಡೈಸ್ ರೇಟ್ ಅಲ್ಲಿ ಕೊಡಿ ಅಂತೆಲ್ಲ ಹೇಳಿ ನೀವು ತಯಾರಿ ಮಾಡ್ಕೊಂಡಿರ್ತೀರಾ. ನಿಮ್ದೇನು ಆಧಾರ್ ಕಾರ್ಡ್ ಇನ್ನೊಂದು ಕೊಟ್ಟಿರ್ತೀರಾ, ಅವ್ರ ರೆಡಿ ಇರ್ತದೆ. ನೀವು ಜೂನ್ ಜುಲೈ ಪ್ಲಾಂಟಿಂಗ್ ಮಾಡಬೇಕು, ಗೊತ್ತಿರುತ್ತೆ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ ಜೂನ್ ಜುಲೈಗೆ, ನೀವು ಪ್ಲಾಂಟಿಂಗ್ ಮಾಡಬೇಕು. ಸೊ ಪ್ಲಾಂಟಿಂಗ್ ಮಾಡೋಕ್ಕಿಂತ ಮುಂಚೆ ಫಿಟ್ಟಿಂಗ್ ಮಾಡಬೇಕು. ಫಿಟ್ಟಿಂಗ್ ಮಾಡ್ಬೇಕು ಅಂದ್ರೆ ನಾನು ಹೇಳ್ತೀನಿ ಗುಂಡಿ ಹಗಿಬೇಕು ಅಂತ. ಗುಂಡಿ ಹಗಿಬೇಕು ಅಂದ್ರೆ ಯೂಶಲ್ ಆಗಿ ನಾವು ರೆಕಮೆಂಡ್ ಮಾಡಿದೇನು 45 cm x 45 cm ಒಂದು ಅರಡಿ ಗುಂಡಿ ಮಾಡಿ. ಯಾಕೆ ಒಂದು ಅರಡಿ ಗುಂಡಿ ಮಾಡಿ ಅಂತ ಹೇಳ್ತೀವಿ ಅಂದ್ರೆ ಆ ಒಂದು ಅರಡಿ ಗುಂಡಿ ಏನಿರುತ್ತಲ್ಲ ಕರೆಕ್ಟ್ ಆಗಿ ಆ ಒಂದು ಸೀಡ್ಲಿಂಗ್ 6 ತಿಂಗಳು ಒಂದು ಸಸಿಗೆ ಆ ಸೈಜ್ ಬಿಟ್ಟು ಕರೆಕ್ಟ್ ಆಗ ಗುಂಡಿ ಮಾಡ್ಬೇಕು. ಯಾವ ಟೈಮಲ್ಲಿ ಮಾಡ್ಬೇಕು ಗುಂಡಿ? ನಾನು ಕ್ವಶನ್ ಮಾಡಲ್ವಾ. ಈಗ ನಾನು ಜೂನಿ ಪ್ಲಾಂಟಿಂಗ್ ಮಾಡ್ಬೇಕು ಅಂದ್ರೆ ಮುಂಚೆ 1 ತಿಂಗಳು ಮುಂಚೆ ಮಾಡ್ಬೇಕು ಅಥವಾ 3 ತಿಂಗಳು ಮುಂಚೆ ಮಾಡ್ಬೇಕು? ಕ್ವಶನ್ ಮಾರ್ಕ್. ಯಾವಾಗಲೂ ಗುಂಡಿ ಮಾಡ್ಬೇಕಾದ್ರೆ ನೀವು ಜನವರಿ ಫೆಬ್ರವರಿ ಟೈಮಲ್ಲಿ ಗುಂಡಿ ಮಾಡೋದ್ರಿಂದ ಅನುಕೂಲ. ಯಾಕೆ ಅಂದ್ರೆ ನಿಮಗೆ ಜನವರಿ ಫೆಬ್ರವರಿನಲ್ಲಿ ಚಳಿಗಾಲ ಮುಗಿದು ಬೇಸಿಗೆ ಶುರುವಾಗುತ್ತೆ. ಮಾರ್ಚ್ ಏಪ್ರಿಲ್ ಮೇ ಫುಲ್ ಬೇಸಿಗೆ ಇರುತ್ತೆ. ಆ ಬೇಸಿಗೆನಲ್ಲಿ ಏನಾಗುತ್ತೆ, ಆ ಗುಂಡಿ ತಂದಿರ್ತಿರಲ್ಲ, ಗುಂಡಿ ತಂದಾಗ ಏನಾಗುತ್ತೆ ಮಣ್ಣು ಸೂರ್ಯನ ಕಿರಣಕ್ಕೆ ಎಕ್ಸ್ಪೋಸ್ ಆಗುತ್ತೆ. ಆ ಸೂರ್ಯನ ಕಿರಣ ಮಣ್ಣಿನ ಮೇಲೆ ಬಿದ್ದ ವೆದರಿಂಗ್ ಅಂತ ಕರಿತೀವಿ ಅದನ್ನ. ಅಲ್ಲಿರ್ತಕ್ಕಂತ ಗೂಡು ಕಟ್ಟಿರ್ಬೋದು, ಅಲ್ಲಿರ್ತಕ್ಕಂತ ಒಳಗಡೆ ಹುಳುಗಳಿರ್ಬೋದು, ಅದು ಸಾಯ್ತದೆ. ಒಂದು ಗುಂಡಿ ತೆಗಿಬೇಕಾದ್ರೆ ಮೊದಲನೇ ಟಾಪ್ ಸಾಯಿಲ್, 10-15 cm ಟಾಪ್ ಸಾಯಿಲ್ ಅಂತಲ್ಲ ಅದು ಫಲವತ್ತಾದ ಮಣ್ಣು. ಆ ಗುಂಡಿ ತೆಗಿಬೇಕಾದ್ರೆ ಫಸ್ಟ್ ಫಲವತ್ತಾದ ಮಣ್ಣು ಒಂದ್ ಕಡೆ ಇರಬೇಕು, ಅದ್ರ ಕೆಳಗೆ ಬರತಕ್ಕಂಥ ಮಣ್ಣ ಇನ್ನೊಂದ್ ಕಡೆ ಇರಬೇಕು. ನೆಕ್ಸ್ಟ್ ಗುಂಡಿ ತೆಗೆದಾಯ್ತು, ಫೆಬ್ರವರಿ ಗುಂಡಿ ತೆಗೆದ್ರಿ, ಫೆಬ್ರವರಿ ಮಾರ್ಚ್ ಅಲ್ಲಿ ಒಂದು 2-3 ತಿಂಗಳು ಬಿಟ್ಟು ಚೆನ್ನಾಗಿ ಒಣಗ್ತು ಮಣ್ಣು ಸಪರೇಟ್ ಮಾಡಿಟ್ಟಿದ್ರೆ ನೆಕ್ಸ್ಟ್ ಪ್ಲಾಂಟಿಂಗ್ ಮಾಡಬೇಕು. ಪ್ಲಾಂಟಿಂಗ್ ಮಾಡ್ಬೇಕಾದ್ರೆ ನಾವು ಗಿಡನ ನರ್ಸರಿ ತಂದಿರ್ತೀವಿ, ಪ್ಲಾಸ್ಟಿಕ್ ಕವರ್ ತೆಗಿಬೇಕು ಸೀಡ್ಲಿಂಗ್ ಅಲ್ಲಿ. ಪ್ಲಾಸ್ಟಿಕ್ ಕವರ್ ಸಮೇತ ಇಡಬಾರ್ದು, ಪ್ಲಾಸ್ಟಿಕ್ ಕವರ್ ಅದು ಸೀಡ್ಲಿಂಗ್ ಇಡಬೇಕು. ಸೀಡ್ಲಿಂಗ್ ಇಟ್ಟು ಆ ಗುಂಡಿ ಒಳಗೆ ಇಡುವಾಗ ಕೆಳಗಡೆ ಫಲವತ್ತಾದ ಮಣ್ಣು ತಂದಿರ್ತಲ್ಲ 15 cm ಟಾಪ್ ಸೆಂಟ್ ಅದನ್ನ ಫಸ್ಟ್ ಕೆಳಗೆ ಹಾಕ್ತೀರಾ. ಆಮೇಲೆ ಅದ್ರ ಜೊತೆಗೆ ನೀವು ಫಾರ್ಮ್ ಯಾರ್ಡ್ ಮೆನ್ಯೂರ್ ಅಂತ ಕರಿತೀವಿ. ಒಂದ್ 2 kg 3 kg ಒಂದು ಪೆಟ್ಟಿಗೆ ಒಂದು ಫಾರ್ಮ್ ಯಾರ್ಡ್ ಮೆನ್ಯೂರ್ ನ ಹಾಕ್ತೀರ. ಆ ಫಾರ್ಮ್ ಯಾರ್ಡ್ ಮೆನ್ಯೂರ್ ಮಲ್ಟಿ ಜೊತೆ ಮಿಕ್ಸ್ ಆದಾಗ ಏನಾಗುತ್ತೆ, ನಿಮಗೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಆಯ್ತಾ, ಮತ್ತೆ ನೀವು ಪ್ಲಾಂಟಿಂಗ್ ಮಾಡುವಾಗ ಆದಷ್ಟು ಆ ಗುಂಡಿಗಳಿಗೆ ಫ್ಲಡ್ ಇರಿಗೇಷನ್ ಮಾಡಿರ್ತೀರ. ಎಲ್ಲಾ ಗುಂಡಿಗಳಿಗೂ ನೀರು ಚೆನ್ನಾಗಿ ತುಂಬಿಕೊಳ್ಳೋಕೆ ಫ್ಲಡ್ ಇರಿಗೇಷನ್ ಮಾಡ್ತೀರ. ಯಾಕೆಂದ್ರೆ ನೀವು ಜೂನ್ ನಲ್ಲಿ ಪ್ಲಾಂಟಿಂಗ್ ಮಾಡಕ್ ಶುರು ಮಾಡಿದಾಗ ಏನಾಗುತ್ತೆ, ಒಂದು ಮಳೆ ಬಿದ್ದಿರುತ್ತೆ, ಇನ್ನೊಂದು ಮಳೆ ಯಾವಾಗ ಬರುತ್ತೆ ಗೊತ್ತಿರಲ್ಲ. ಈ ರಿಸ್ಕ್ ಬೇಡ ಅಂತ ಫಸ್ಟ್ ಗುಂಡಿನ ಚೆನ್ನಾಗಿ ನೆನೆಸ್ತೀರ. ಗಿಡಗಳು ಚೆನ್ನಾಗಿ ನೆಂದಿರೋದ್ರಿಂದ ನೀರು ಒಯ್ದು ಚೆನ್ನಾಗಿ ನೀರನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಫಂಗಿಸೈಡ್ ಸ್ವಲ್ಪ ಈ ಪೆಸ್ಟಿಸೈಡ್ ನ ಹಾಕ್ತಾರೆ. ಮತ್ತೆ ಇದನ್ನ ಹಾಕ್ಬಿಟ್ಟು ನೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಗಿಡ ಹಾಕಿದ್ರೆ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಈ ಗಿಡ ಹಾಕುವಾಗ ನೀವು ಪ್ರೈಮರಿ ರೋಸ್ ಸಮೇತ ಹಾಕಿರ್ತೀರ. ಪ್ರೈಮರಿ ರೋಸ್ ತೊಗರಿ ಇರ್ಬೋದು, ಇಲ್ಲ ಮುಟ್ಟಿದ್ರೆ ಮುನಿ ಗಿಡ ಇರ್ಬೋದು, ಇವೆಲ್ಲ ಇರ್ತಾವಲ್ಲ, ಅದು ಬೆಳ್ತಾ ಇರುತ್ತೆ ಚೆನ್ನಾಗಿ. ಆ ಪ್ರೈಮರಿ ರೋಸ್ ರೋಲ್ ಏನಾಗುತ್ತೆ, ಈ ಗಿಡ ಒಂದು 2 ವರ್ಷ ಫೀಲ್ಡ್ ಅಲ್ಲಿ ಎಸ್ಟಾಬ್ಲಿಷ್ ಆಗೋದು ಸಪೋರ್ಟ್ ಮಾಡುತ್ತೆ. 1 ವರ್ಷ 2 ವರ್ಷ ಆಮೇಲೆ ತೊಗರಿ ಹಾಕಿದ್ರೆ ಏನಾಗುತ್ತೆ, ಒಣಗುತ್ತೆ. ತೊಗರಿ ಹಾಕಿದ್ರೆ ಏನಾಗುತ್ತೆ, ಒಣಗುತ್ತೆ. ತೊಗರಿ ಹಾಕಿದ್ರೆ ಒಣಗಿದ ಪ್ರಶ್ನೆ ಏನಾಗುತ್ತೆ, ತೊಗರಿ ಹೋಯ್ತು ಅಂತ ಗೊತ್ತಾಗುತ್ತೆ. ಆ ತೊಗರಿಲಿ ಇರ್ತಕ್ಕಂಥ ಸತ್ವನೆಲ್ಲ ಶ್ರೀಗಂಧ ತಗೊಂಡಿರುತ್ತೆ. ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ, ಹೌದು ಇಲ್ಲಿಗೆ ಕನೆಕ್ಷನ್ ಬಂದಿದೆ, ಅದರಿಂದ ತಗೋತಾ ಇದೆ, ಅಲ್ಲಿ ತೊಗರಿದು ಕತೆ ಮುಗೀತು. ತೊಗರಿ ಇನ್ನೇನು ಮುಗೀತು ಅಂದಾಗ ನೀವು ಶ್ರೀಗಂಧ ಹಾಕ್ಬೇಕಂದ್ರೆ ಪಕ್ಕದಲ್ಲಿ ಈ ಒಂದು ಶ್ರೀಗಂಧದ ಸಸಿನ ಒಂದುವರಡಿ 2 ಅಡಿ ಸುತ್ತಲಲ್ಲಿ ಒಂದು 3 ಗಿಡನ ನೀವು ರೆಡಿ ಇಟ್ಟಿದೆ. ಒಂದ್ ಕಡೆ ಸಸ್ಪೇನಿಯಾ ಅಕ್ಸೆ, ನೆಕ್ಸ್ಟ್ ಕ್ಯಾಶುರೇನ ಸರ್ವೆ ಮರ, ಇನ್ನೊಂದು ನುಗ್ಗೆ ಮರ. ಈ ಒಂದು 3 ಮರ ತುಂಬಾ ಫಾಸ್ಟ್ ಆಗಿ ಬೆಳೀತಕ್ಕಂಥ ಮರಗಳನ್ನ ನೀವು ಸ್ವಲ್ಪ ತಯಾರಿಟ್ಕೊಂಡಿರ್ಬೇಕು. ಯಾಕೆ ಅಂದ್ರೆ ಆ ಒಂದು ಪ್ರೈಮರಿ ಹೋಸ್ಟ್ ಹೋದ ಮೇಲೆ ಸೆಕೆಂಡರಿ ಹೋಸ್ಟ್ ಕನೆಕ್ಷನ್ ಶುರುವಾಗುತ್ತೆ ಈ ಗಿಡಕ್ಕೆ. ಈ 3 ಮರದ್ದು ನೀವು ಲಕ್ಷಣ ನೋಡಿದ್ರೆ ಎಲ್ಲಾ ಮರ ನೇರವಾಗಿ ಹೋಗ್ತದೆ. ಯಾವ ಮರನು ಈ ಮರಕ್ಕೆ ನೆರಳು ಕೊಡಲ್ಲ, ಅಬ್ಸರ್ವ್ ಮಾಡಿದ್ರಾ, ಯಾವ ಮರನು ಈ ಮರಕ್ಕೆ ನೆರಳು ಕೊಡಲ್ಲ. ಹಾಗಾಗಿ ಈ ಸುತ್ತಲೂ ಬಂದಿರೋ ಮರಗಳು ರೂಟ್ ಕನೆಕ್ಷನ್ 3 ಮರದಿಂದ ಬರುತ್ತದೆ. 3 ಬಂದ್ರೆ ಈ ಮರ ಶುರುವಾಗುತ್ತೆ ಬೆಳಿಗ್ಗೆ. ಆ ಮರದ ಏನಿರುತ್ತಲ್ಲ ಕಂಡೀಷನ್ ನೋಡ್ತಾ ಇರಿ. ಈ ಮರನ ಏನಾದ್ರೂ ಆ ಮರ ಸಪ್ರೆಸ್ ಮಾಡಕ್ ಹೋದ್ರೆ ಆ ಮರನ ನೀವು ಪ್ರೂವ್ ಮಾಡಿ ಇಡಬೇಕು, ಕಟ್ ಮಾಡಿ ಸ್ವಲ್ಪ ಗ್ರೋತ್ ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಈ ಮರ ಬೆಳೆಸಬೇಕು. ಒಂದೇ ಜಾತಿ ಮರ ಹಾಕ್ಬೋದು ನೀವು, ಒಂದೇ ಜಾತಿ ಮರದಿಂದ ಅಡ್ವಾಂಟೇಜಸ್ ಕಮ್ಮಿ ಇರ್ತದೆ. ಅದಕ್ಕೆ ಬೇರೆ ಬೇರೆ ಮರ ಹಾಕಿದ್ರೆ ಅದೇ ಬೇರೆ ಬೇರೆ ಮರದ ಬೇರೆ ಬೇರೆ ನ್ಯೂಟ್ರಿಯಂಟ್ಸ್ ಗಳು ಹೋಗ್ತವೆ, ಬೇರೆ ಬೇರೆ ಮರದಿಂದ ಬೇರೆ ಬೇರೆ ಅಡ್ವಾಂಟೇಜಸ್ ಇದ್ದ ಇದಕ್ಕೆ ಅಡ್ವಾಂಟೇಜ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಕೋಲಾರ ಕಡೆ ಹೋದ್ರೆ ರೇಷ್ಮೆ ಬೆಳೆದಿದೆ, ಆ ರೇಷ್ಮೆ ಕೂಡ ಹೋಸ್ಟ್ ಆಗಿ ಯೂಸ್ ಮಾಡ್ತಾರೆ. ಇದು ನೀವು ಸಾಧಾರಣವಾಗಿ ಸ್ಯಾಂಡಲ್ ಬೆಳಿಬೇಕಾದ್ರೆ ಮಾಡ್ಬೇಕಾಗಿರ್ತಕ್ಕಂಥ ಇನಿಷಿಯಲ್ ಕೇರ್ಸ್ ಎಲ್ಲ ಇದೆ. ಉದಾಹರಣೆ, ಈ ಮರ ಬೆಳೆಯಕ್ಕೆ ಶುರುವಾದ ತಕ್ಷಣ ಆ ಮರದ ಏನಿರುತ್ತಲ್ಲ ಸಪೋರ್ಟ್ ಈ ಮರಕ್ಕೆ ಸಿಕ್ಕಿರುತ್ತೆ. ಆಮೇಲೆ ನೀವೊಂದು 8 ವರ್ಷ ಅಥವಾ 6 ವರ್ಷ ಆದ್ಮೇಲೆ ಅಂದ್ರೆ ಆ ಪಕ್ಕದಲ್ಲಿರೋ ಮರಗಳು ಆಟೋಮೆಟಿಕಲಿ ಹೋಗ್ತದೆ. ಇದು ಒಂದು. ಇನ್ನೊಂದು, ಈ ಸ್ಯಾಂಡಲ್ ರೂಟ್ಸ್ ಏನಿರುತ್ತೆ ಇಲ್ಲೇ ಇರಲ್ಲ, ಆ ರೂಟ್ಸ್ ಸ್ಪ್ರೆಡ್ ಆಗಿ ಶುರುವಾಗುತ್ತೆ ಬೇರೆ ಕಡೆಗೆಲ್ಲ. ಒಂದ್ ಮರದಿಂದ ಇನ್ನೊಂದ್ ಮರಕ್ಕೆ 5 ಮೀಟರ್ ಡಿಸ್ಟೆನ್ಸ್ ಇಟ್ಟಾಗ ಈ ಮಧ್ಯದಲ್ಲಿ ಜಾಗ ಇರುತ್ತಲ್ಲ, ಈ ಜಾಗದಲ್ಲಿ ನೀವು ಪಪ್ಪಾಯ ಇಲ್ಲ ಅದನ್ನ 1.5 ವರ್ಷ 2 ವರ್ಷಕ್ಕೆ ರೂಟ್ ಬಿಟ್ಟು ಇಲ್ಲಿ ದುಡ್ಡು ಬರೋಂತ ಕ್ರಾಪ್ ಇರ್ತಾವಲ್ಲ ಲೋಕಲ್ ಆಗಿ ಬೆಳೆಯೋದು, ಆ ಕ್ರಾಪ್ಗಳು ಬಿಸಿಲನ್ನ ತಗೊಂಡು ಬೆಳೀತಕ್ಕಂಥ ಕ್ರಾಪ್ಗಳನ್ನ ಒಂದು 5 ವರ್ಷದವರೆಗೂ ಬೆಳೆಸ್ಬೋದು. ಬೆಳೆಸಿದ್ರು ಇರ್ಬೋದು, ಬೆಳೆಸಿದ್ರು ಒಳ್ಳೇದು. ಯಾಕೆ ಅಂತಂದ್ರೆ ಅನ್ವಾಂಟೆಡ್ ಯಾವಾಗ ವೀಡ್ಸ್ ಬಂದು ಇನ್ನಾವುದೋ ಮುಳ್ಳಿನ ಗಿಡ ಬೆಳ್ಕೊಳ ಬದಲು ಸ್ವಲ್ಪ ಟ್ರ್ಯಾಕ್ಟರ್ ಪ್ಲೋಯಿಂಗ್ ಮಾಡಿಕೊಂಡು ಮೇಂಟೈನ್ ಮಾಡಿಕೊಂಡು ಇದು 5 ವರ್ಷದವರೆಗೂ ಒಂದಿಷ್ಟು ಎತ್ತರ ಆಗಿ ಒಂದಿಷ್ಟು ಬರುತ್ತಲ್ಲ ಕವರ್ ಕ್ರೌನ್ ಕವರ್ ಆಗಿ ನೆರಳು ಬೇರೆ ಬೀಳೋವರೆಗೂ ಬೇರೆ ಬಿಸಿಲು ಇಷ್ಟ ಕ್ರಾಪ್ಗಳಿಂದ ಅವ್ರನ್ನ ಬೆಳೆಸ್ಕೊಂಡು ಈ ಅಗ್ರಿಕಲ್ಚರ್ ಕ್ರಾಪ್ ಇರ್ಬೋದು, ರಾಗಿ ಬೆಳಿಬಹುದು, ಜೋವರ್ ಬೆಳಿಬಹುದು. ಯೂಶಲ್ ಏನಾಗುತ್ತೆ, ಸ್ಯಾಂಡಲ್ ಸೂಟ್ ಆಗೋದು ಡ್ರೈ ಲ್ಯಾಂಡ್ಸ್ ಗೆ ಜಾಸ್ತಿ. ಒಂದು 500 mm 600 mm ಮಳೆ ಇರತಕ್ಕಂಥ ಜಾಗಗಳಲ್ಲಿ ಬಹಳ ಮರಳು ಮಿಶ್ರಿತ ಮಣ್ಣಿರ್ತಕ್ಕಂಥ ಕೆಂಪು ಮಣ್ಣುಗಳಲ್ಲಿ ಇಷ್ಟ ಆಗುತ್ತೆ. ಇವಾಗ ಕ್ವಶನ್ ಬರುತ್ತೆ, ಸರ್ ಕಪ್ಪು ಮಣ್ಣಿದ್ರೆ ಆಗಲ್ವಾ, ಯಾಕಂದ್ರೆ ಬಿಜಾಪುರ ಸೈಡ್ ಹೋದ್ರೆ ಕಪ್ಪು ಮಣ್ಣಿದ್ರೆ ಆಗಲ್ವಾ ಅಂತ ಕ್ವಶನ್ ಬರುತ್ತೆ. ಕಪ್ಪು ಮಣ್ಣಲ್ಲೂ ಸ್ಯಾಂಡಲ್ ಹಾಕಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಅಲ್ಲಿ ಏನಾಗ್ತಿದೆ ಸ್ಯಾಂಡಲ್ ಅಲ್ಲಿ ಕಪ್ಪು ಮಣ್ಣಲ್ಲಿ ಬಹಳ ಕ್ಲೇ ಇರ್ತದೆ. ಈ ಬಹಳ ಕ್ಲೇ ಇದ್ದ ಏನಾಗುತ್ತೆ, ಸ್ವಲ್ಪ ಡ್ರೈ ಆದ ತಕ್ಷಣ ಕ್ಲೇ ಎಲ್ಲ ಮುದುಗೊಂಡ್ಬಿಟ್ಟಾಗುತ್ತೆ, ಕ್ರ್ಯಾಕ್ಸ್ ಬರ್ತದೆ. ಈ ಕ್ರ್ಯಾಕ್ಸ್ ಬಂದಾಗ ಏನಾಗುತ್ತೆ, ಈ ಒಂದು ಮರದ ಬೇರ್ ಏನಿರುತ್ತಲ್ಲ ಆ ಬೇರು ಗಾಳಿಗೆ ಎಕ್ಸ್ಪೋಸ್ ಆಗುತ್ತೆ. ಆ ಗಾಳಿಗೆ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ, ಆ ಬೇರಿನ ಬೆಳವಣಿಗೆ ನಿಂತ್ಕೊಳ್ಳೋದು ಕುಂಠಿತ ಆಗುತ್ತೆ, ಅವಾಗ ಇದ್ರದ್ದು ಗ್ರೋತ್ ಕುಂಠಿತ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಅವರು ಕಪ್ಪು ಮಣ್ಣಲ್ಲಿ ಯಾರನ್ನ ಬೆಳೆದಿದ್ರೆ ಆ ಕ್ರ್ಯಾಕ್ಸ್ ಬಂದ ತಕ್ಷಣ ಒಂದು ಪ್ಲೋಯಿಂಗ್ ಒಂದು ಡಿಸ್ಕ್ ಆಪರೇಟ್ ಮಾಡ್ಬಿಟ್ಟು ಆ ಮಣ್ಣನ್ನ ಕ್ರ್ಯಾಕ್ ಮುಚ್ಚುತ್ತಾರೆ. ಬಟ್ ಕೆಂಪು ಮಣ್ಣಲ್ಲಿ ಏನ್ ಪ್ರಾಬ್ಲಮ್ಸ್ ಬರಲ್ಲ. ಇದು ಮರ ಒಂದು 5-6 ವರ್ಷದವರೆಗೂ ಬೆಳೆಸದ ಹೆಂಗೆ ಅಂತ ಹೇಳಿದ್ರು. ಇದ್ರ ಮಧ್ಯೆ ಅಗ್ರಿಕಲ್ಚರ್ ಬೆಳೆಸಬಹುದು ಅಂತ ಹೇಳಿದ್ರು, 5 ಬಿಟ್ಟು 5 ಹಾಕಿದೆ. ಒಂದು ನಿಂಬೆ ಹಣ್ಣಿನ ಸಸಿನ ಯಾವ್ದಾರ ಒಂದು ರೆಡಿ ಇಟ್ಕೋಬೇಕು, ಯಾಕೆಂದ್ರೆ ಈ ಕ್ರಾಪ್ ದಾಟಿ ರೂಟ್ ಹೋಗುತ್ತೆ ಮುಂದಕ್ಕೆ. ಆ ರೂಟ್ಗೆ ಆ ಒಂದು ಕ್ರಾಪ್ ನ ಒಂದು ರೂಟ್ ಸಿಗಬೇಕು. ಅವಾಗ ಏನಾಗುತ್ತೆ, ನಿಂಬೆ ಹಣ್ಣಿನ ರೂಟ್ ಕೂಡ ಇದಕ್ಕೆ ಹೋಗ್ತದೆ, ಸಪ್ಲೈ ಮಾಡುತ್ತೆ ನ್ಯೂಟ್ರೆಂಟ್ಸ್. ಅವಾಗ ನಿಂಬೆ ಹಣ್ಣು ಆಗುತ್ತೆ, ಒಂದು 5-6 ವರ್ಷಕ್ಕೆ ನಿಂಬೆ ಸತ್ತೋಗುತ್ತೆ ಸಂಪೂರ್ಣ. ಅದಕ್ಕೆ ಸ್ಯಾಂಡ್ಲಿಗೆ ಅನುಕೂಲ ಆಗ್ತಕ್ಕಂಥ ಮರಗಳನ್ನ ಬೆಳೆದು ಅದಕ್ಕೆ ಏನ್ ಸಪ್ಲೈ ಮಾಡಕ್ಕಾಗುತ್ತೆ ನ್ಯೂಟ್ರೆಂಟ್ಸ್ ನ, ಅದನ್ನ ಬೇರೆ ಗಮನ ಕೊಡಿ. ಇಲ್ಲಿ ನಿಮ್ಗೆ 5 ವರ್ಷ 6 ವರ್ಷ ಆಯ್ತು, ಈಗ ನಿಂಬೆ ಹಣ್ಣು ಹೋಗ್ತಾ ಇದೆ, ಇಲ್ಲಿ ಸುತ್ತಲಿರೋ ಮರ ಇನ್ನೊಂದು ಸ್ವಲ್ಪ ದಿವಸ ತರ್ಕೊಳಕ್ಕೆ ಅಷ್ಟು ಒಳಗಡೆ ಈ ಒಂದು ಏನು ನಾಲ್ಕು ಸಸಿ ಬೆಳೆಸಿರ್ತಿರೋ ಆ ಮಧ್ಯಕ್ಕೆ ಅಂದ್ರೆ ಐದು ವರ್ಷದವರೆಗೂ ನೀವು ಬೆಳೆ ಏನೋ ಬೆಳ್ಕೊಂಡಿರ್ತೀರ, ಅದ್ರದ್ದು ಉತ್ಪನ್ನ ತಕ್ಕೊಂಡಿರ್ತೀರ, ಆ ನಾಲ್ಕು ಗಿಡಗಳ ಮಧ್ಯೆ ಒಂದು ಪರ್ಮನೆಂಟ್ ಹೋಸ್ ತರ ಕೊಟ್ಟು, ಆ ಪರ್ಮನೆಂಟ್ ಹೋಸ್ ನಿಮಗೆ ಮಾವಿನಿರ್ಬೋದು ಇಲ್ಲ ಬಿಕ್ಕಿ ಇರ್ಬೋದು, 15 ವರ್ಷ 20 ವರ್ಷ ಇರ್ತಕ್ಕಂಥ ಯಾವ ಹಣ್ಣಿನ ಗಿಡಗಳು ಸ್ವಲ್ಪ ಈ ಡಾಟ್ ವೆರೈಟಿಗಳು ಬರ್ತಾವಲ್ಲ ಐಟಿ ಡಾಟ್ ವೆರೈಟಿ ಅಂತವನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಂಡು ರೆಡಿ ಇಟ್ಕೊಂಡು. ನೀವು ಯಾವ್ದಾದ್ರು ಫಾರೆಸ್ಟ್ರಿ ಕ್ರಾಪ್ಸ್ ನೇ ಬೆಳೆಸ್ಬೇಕು ಅಂತ ಹೋದ್ರೆ, ಟಿಂಬರ್ ಬೆಳೆಯ ಮರನೇ ಬೆಳೆಸ್ಬೇಕು ಅಂತ ಹೋದ್ರೆ, ಟಿಂಬರ್ ಮರನ ಸ್ಯಾಂಡಲ್ ಜೊತೆಗೆ ಹಾಕಿದಾಗ ಅದಕ್ಕೂ ಇದಕ್ಕೂ ಜಾಸ್ತಿ ಕಾಂಬಿನೇಷನ್ ಬರುತ್ತೆ. ಯಾಕೆಂದ್ರೆ ಅದ್ರದ್ದು ಪ್ರೈಮರಿ ಪ್ರಾಡಕ್ಟ್ ಒಂದು ವುಡ್, ಇದ್ರದ್ದು ಪ್ರೈಮರಿ ಪ್ರಾಡಕ್ಟ್ ಬಂದು ವುಡ್. ನೀವು ಹಣ್ಣಿನ ಗಿಡ ಹಾಕಿದ್ರೆ ಈಗ ಶ್ರೀನಿವಾಸ್ಪುರ್ ಕಡೆ ಎಲ್ಲ ಹೋದ್ರೆ ಮಲ್ಲಿಗೆ ವೆರೈಟಿ ಆಲ್ಫೋನ್ಸ್ ವೆರೈಟಿ ಹಾಕಿದ್ದಾರೆ, ಅಲ್ಲೇನಾಗುತ್ತೆ ಈ ಮರ ದೊಡ್ಡದಾದ ತಕ್ಷಣ ಏನಾಗುತ್ತೆ 10 ಕೆಜಿ ಕೊಡ್ತಿದ್ ಮರ ಏನಾಗುತ್ತೆ 1 ಕೆಜಿ ಕೊಡುತ್ತೆ. ಫ್ರೂಟ್ ಕ್ರಾಪ್ಸ್ ಹಾಕಿದ್ರೆ ಈಟ್ ಸ್ವಲ್ಪ ಕಮ್ಮಿ ಆದ ಫ್ರೂಟ್, ಬಟ್ ಇದು ಬೆಳೀತಾ ಇರುತ್ತೆ. ಬಟ್ ನೀವು ಟ್ರೀ ಕ್ರಾಪ್ಸ್ ನ ಬೆಳೆದಾಗ ಈ ಟೀಕ್ ಬೆಳೆ ಕೊಡ್ರಿ, ಟೀಕ್ ಅಲ್ಲಿ ಅದರಿಂದ ಪ್ರಾಬ್ಲಮ್ಸ್ ಇದಾವೆ. ಇನ್ನೊಂದು ಮೀರಿಯಡೋಗ್ ಹೇಳಿದ್ರಿ, ಮೀರಿಯಡೋಗ್ ಎದ್ರು ಹೋಗುತ್ತೆ ಒಂದ್ 4-5 ವರ್ಷ ಅದನ್ನ ನೆರಳಾಗುತ್ತೆ, ಸ್ಯಾಂಡ್ ನಲ್ಲಿ ಬಿಸಿಲು ಬೇಕು ಅದನ್ನ ನೆರಳು ಕೊಡ್ತಾ ಇರುತ್ತೆ, ಬಿಸಿಲಿಗೆ ಅವಕಾಶ ಕೊಡಲ್ಲ. ನೀವೇನ್ ಮಾಡ್ತೀರಾ, ಯಾರನ್ನ ಕರೆಸ್ತೀರಾ, ಏ ನೋಡಪ್ಪ ಮೇಲ್ಗಡೆ ಇರಲ್ಲ ಟೊಂಗೆ ಎಲ್ಲ ಕಡ್ದಾಗ್ಬಿಡು ನಮ್ ಸ್ಯಾಂಡ್ ಬೆಳೀಲಿ ಅಂತ. ಅವ್ನ್ ಬರ್ತಾನೆ ಟೊಂಗೆ ಕೊಡ ಕೊಡ್ತಾನೆ, ಆ ಟೊಂಗೆ ಎಲ್ಲ ಮರದ ಮೇಲೆ ಬೀಳುತ್ತೆ, ಆ ಬೆಳೀತಿರೋ ಮರ ಏನಾಗುತ್ತೆ ಮೂರು ಕೆಳಗ್ ಬೀಳುತ್ತೆ, ಆ ಮೇಲ್ಗಡೆ ಟೊಂಗೆ ಮುರಿದಾಗ ಏನಾಗುತ್ತೆ ಆ ಟೊಂಗೆಯಿಂದ ಮಳೆ ನೀರು ಏನಾಗುತ್ತೆ ಒಳಗಾಗುತ್ತೆ. ನೀವೇನ್ ಬೆಳೀತಿರ್ತೀರಾ ಆ ಒಳಗಡೆ ಕಂಡ ಏನಿರುತ್ತೆ ಆಟ್ಬಿಟ್ಟಿಗೆ ನೀರು ಹೋಗುತ್ತೆ, ನೀರು ಹೋಗ್ಸ್ ಎಲ್ಲ ಹ್ಯಾಲೋ ತೋಳಿಲ್ಲ ಅದಕ್ಕೆ ಮರ. ಸೊ ಇವನ್ನೆಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ಅದಕ್ಕೆ ನಾವು ಶ್ರೀಗಂಧ ಏ ಜಂಗ್ಲಿ ಮರ ಅದು ತಗೊಂಡ್ ಬಂದು ಹಾಕ್ಬಿಟ್ರೆ 15 ವರ್ಷ ನಿಶ್ಚಿಂತ ಇರ್ಬೋದು, 15 ವರ್ಷ ಅದನ್ನ ಹೋಗಿ ನೋಡ್ಕೊಂಡ್ರೆ ಬರ್ತದೆ ನಮ್ಗೆ ಇಟ್ಟು. ಇವಾಗ ಕಾನ್ಸೆಪ್ಟ್ಸ್ ಇರ್ತಾವಲ್ಲ, ಆ ಕಾನ್ಸೆಪ್ಟ್ ಎಲ್ಲ ಶ್ರೀಗಂಧಕ್ಕೆ ವರ್ಕ್ ಆಗಲ್ಲ. ಶ್ರೀಗಂಧ ಬಹಳ ಸೆನ್ಸಿಟಿವ್ ಅದು, ನೀವು ಬಾರ್ಕ್ನ ಕೂಡ ಡ್ಯಾಮೇಜ್ ಮಾಡಂಗಿಲ್ಲ, ಅದು ಬಾರ್ಕ್ ಇಸ್ ಎ ಪ್ರೊಟೆಕ್ಟಿವ್ ಲೇಯರ್. ಆ ಬಾರ್ಕ್ ನ ತಗದ್ ಇದ್ರೆ ಹುಳ ಒಬ್ಬರೇ ಹೋಗ್ತಾ ಜಾಸ್ತಿ ಇರ್ತದೆ, ಅದಕ್ಕೆ ಕೇರ್ಫುಲ್ ಆಗಿರ್ಬೇಕು. ಇನ್ನೊಂದು, ನೀವು 5 ಮೀಟರ್ ಇಟ್ಟಲ್ಲೂ ಕೂಡ ಆ ಬ್ರ್ಯಾಂಚ್ ಸ್ವಲ್ಪ ಸ್ಪ್ರೆಡ್ ಆದಾಗ ಟ್ರ್ಯಾಕ್ಟರ್ ಮೂವ್ಮೆಂಟ್ಸ್ ಇರ್ತಾವಲ್ಲ ಅವೆಲ್ಲ ನಿಲ್ಲಿಸ್ಬೇಕು. ಸಣ್ಣ ಮರದಲ್ಲಿ ಓಕೆ ಟ್ರ್ಯಾಕ್ಟರ್ ಡ್ಯಾಮೇಜ್ ಮಾಡಲ್ಲ ಅನ್ನೋರ್ಗು ಓಕೆ, ಟ್ರ್ಯಾಕ್ಟರ್ ಡ್ಯಾಮೇಜ್ ಮಾಡುತ್ತೆ ಮೇಲ್ಗಡೆ ಕೊಂಬೆ ಇರ್ಬೋದು ಕೆಳಗಡೆ ರೂಟ್ ಇರ್ಬೋದು, ಆ ಡ್ಯಾಮೇಜ್ ಮಾಡುತ್ತೆ ಅಂದಾಗ ಏನಂತೆ ನೀವು ನಿಲ್ಲಿಸ್ಬೇಕು. ನಮ್ದಾರಿ ಪ್ಲಾಂಟೇಶನ್ ಕೇಳಿದೀರಾ, ಅಲ್ಲಿ 17 ವರ್ಷದ ಮರ ನನ್ನ ಎದುರಿಗೆ ಹಾರ್ವೆಸ್ಟ್ ಮಾಡಿದ್ರು, ಬಹಳ ಬೇಜಾರಾಯ್ತು. ಯಾಕೆಂದ್ರೆ ಅವರೊಂದು ಮರಕ್ಕೆ ಒಂದು 10 ಕೆಜಿ ಈಲ್ಡ್ ಎಕ್ಸ್ಪೆಕ್ಟ್ ಮಾಡಿದ್ರು, ಪಾಪ ತಪ್ಪಿರಲಿಲ್ಲ ಬರ್ತಿತ್ತು ಅದು. ಬಟ್ ಇವೇನ್ ಮಾಡಿದ್ರು, ಈ ಟ್ರ್ಯಾಕ್ಟರ್ ಆಪರೇಷನ್ ಮಾಡುವಾಗ ಮಧ್ಯದಲ್ಲಿ ನೋಡ್ಕೊಂಡಿಲ್ಲ, ಆ ಕೊಂಬೆಗಳೇನು ಮುರಿದಿದ್ವಲ್ಲ ಆ ಕೊಂಬೆಗಳು ಮುರಿದಿದ್ದ ನೀರು ಎಂಟ್ರಿ ಹಾಕ್ಬಿಟ್ಟು ಒಳಗಡೆ ಇರೋದನ್ನೆಲ್ಲ ಹಾಡುಗಳನ್ನ ತಿನ್ಬೇಕು. ಅದಕ್ಕೆ ಇವೆಲ್ಲ ಬಹಳ ಕೇರ್ಫುಲ್ ಆಗಿ ಪ್ರಿಕಾಷನ್ಸ್ ತಗೊಂಡು ಪ್ರತಿ ದಿನ ಅಥವಾ ವಾರಕ್ಕೆ ಒಂದ್ಸರಿ ಸ್ವಲ್ಪ ಟೈಮ್ ಕೊಟ್ಕೊಂಡು ಪ್ರತಿ ಮರದ ಹತ್ರ ಹೋಗಿ ನಿಂತ್ಕೊಂಡು ಅದ್ರ ಕಂಡೀಷನ್ ಹೆಂಗಿದೆ, ಅದಕ್ಕೆ ಏನ್ ತೊಂದರೆ ಆಗ್ತಿದೆ ಅಂತ ನಿಮ್ಗೆ ನೋಡಿದ್ರೇನೆ ನಿಮ್ ಲೋಕಲ್ ಅಲ್ಲಿ ಸುಮಾರು ಸೊಲ್ಯೂಷನ್ ಸಿಗುತ್ತೆ. ಮರ ಡ್ಯಾಮೇಜ್ ಆಗ್ಬಾರ್ದು, ಕೇರ್ಫುಲ್ ಆಗಿ ನೋಡ್ಕೋಬೇಕು, ಯಾವ ಟೊಂಗೆ ಒಣಗಿದ್ಯೋ ಅದನ್ನ ನೋಡ್ಕೊಂಡು ಯಾಕೆ ಹೋಗ್ತಾ ಇದೆ ತಿಳ್ಕೋಬೇಕು. ಏನಾರ ಹುಳ ಆಡಿದ್ರೆ ಗೊತ್ತಿರಲ್ಲ, ಕರೆಕ್ಟ್ ಬೋರ್ಸ್ ಏನೋ ಬಂದ್ಬಿಟ್ಟಿರ್ತವೆ, ಅಟ್ಯಾಕ್ ಆಗಿರ್ತವೆ, ಅದನ್ನ ನೋಡ್ಕೋಬೇಕು ಕೇರ್ಫುಲ್ ಆಗಿ. ಅದನ್ನ ಏರ್ ಪ್ಲಗ್ ಮಾಡಿ ವ್ಯಾಕ್ಸ್ ತಗೊಂಡು ತುಂಬಬೇಕು ಆ ಹೋಗಿ, ಅವಾಗ ಏನಾಗುತ್ತೆ ಒಳಗಡೆ ಇರ್ತಕ್ಕಂಥ ಹುಳಕ್ಕೆ ಆಕ್ಸಿಜನ್ ಸಿಗಲ್ಲ, ಅವಾಗ ಒಳಗಡೆ ಸತ್ತೋಗುತ್ತೆ ಹುಳ. ಕೆಲವ್ರು ಏನ್ ಮಾಡ್ತಾರೆ, ಏ ಪೆಸ್ಟಿಸೈಡ್ ಹೊಡೆಯಕ್ಕೆ ಇಂಜೆಕ್ಷನ್ ತಗೊಂಡು ಪೆಸ್ಟಿಸೈಡ್ ತಗೊಂಡು ಹೊಡೆದ್ಬಿಡುದು ಫುಲ್ ಹೋಗಿದ್ರೆ ಮೃತಿ ಇರೋದು. ಏನಾಗುತ್ತೆ ಶ್ರೀಗಂಧದಲ್ಲಿ ನಾವು ಬೆಳಕಿದ ನಮಗೆ ಪರ್ಫ್ಯೂಮ್ ಸೆಂಟಿಗೆ ಆಯಿಲ್ಗೆ ಏನ್ ಹಾಕಿದ್ವಿ ನಾವು ಕೆಮಿಕಲ್ ಹಾಕಿದ್ವಿ, ಅದು ಆಯಿಲ್ ಇರುತ್ತೆ ಒಳಗೆ ಕೆಮಿಕಲ್ ಆಗ್ತದೆ ಪೆಸ್ಟಿಸೈಡ್ ಆಗ್ತದೆ ಹೋಯ್ತು ವ್ಯತ್ಯಾಸ. ಇವೆಲ್ಲ ಹೆಂಗೆ ಅಂದ್ರೆ ಫಸ್ಟ್ ಇನಿಷಿಯಲ್ ಸ್ಟೇಜ್ ಒಂದು 3-4 ವರ್ಷ ಎಸ್ಟಾಬ್ಲಿಷ್ಮೆಂಟ್ಗೆ ಮಣ್ಣಿನ ಫಲವತ್ತತೆ ಕಮ್ಮಿ ಇದ್ದಾಗ ಆ ಬೇರು ಸ್ಪ್ರೆಡ್ ಆಗಿ ಇನ್ನೊಂದು ಬೇರೆ ಹಿಡ್ಕೊಂಡು ನ್ಯೂಟ್ರಿಯೆಂಟ್ಸ್ ತಗೋಣಕ್ಕೆ ಆಗದೆ ಇದ್ದಾಗ ಸಫರ್ ಆಗ್ತದೆ ಪ್ಲಾಂಟ್. ಒಂದು 50 ಗ್ರಾಮ್ಸ್ 100 ಗ್ರಾಮ್ಸ್ ಒಂದು ಮೀಟರ್ ಅಥವಾ 50 ಸೆಂಟಿಮೀಟರ್ ದೂರದಲ್ಲಿ ನೋಡ್ಕೊಂಡು ಸೈಜ್ ಮರದ ಸೈಜ್ ನೋಡಿಕೊಂಡು ಅದ್ರ ತಕ್ಕನಾಗಿ ನೀವು ಒಂದು ಟ್ರೆಂಚ್ ಮಾಡಿ ಕ್ಲೀನಾಗಿ ಗೊಬ್ಬರ ಹಾಕಿ ಆ ಗೊಬ್ಬರ ಕೊಟ್ಟು ಚೆನ್ನಾಗಿ ನೀರು ಕೊಟ್ಟು ಇಲ್ಲಾಂದ್ರೆ ಗೊಬ್ಬರ ಹಾಕಿದ್ರೆ ಹೀಟ್ ಆಗುತ್ತೆ, ಭೂಮಿ ಹೀಟ್ ಆಗುತ್ತೆ, ಬೇಗ ಹೀಟ್ ಆಗುತ್ತೆ, ಗಿಡ ಸತ್ತೋಗ ಚಲಿಸುತ್ತೆ. ವಾಟರಿಂಗ್ ಭಾಳ ಮುಖ್ಯ, ಗೊಬ್ಬರ ಹಾಕೋದು ಅಷ್ಟೇ ಅಲ್ಲ. ಅದಾದ್ಮೇಲೆ ಒಂದ್ಸರಿ ನೀವು 8 ವರ್ಷ ಕ್ರಾಸ್ ಹಾಕ್ಸಿದ್ರೆ ಹೊರಗಡೆ ಆಟ್ರೂಟ್ ಫಾರ್ಮೇಷನ್ ಶುರು ಆಗುತ್ತೆ. ಆಟ್ರೂಟ್ ಫಾರ್ಮೇಷನ್ ಶುರು ಆಗಿದೆಯೋ ಚೆಕ್ ಮಾಡ್ಕೋಬೇಕು, ಯಾರನ್ನ ಕೇಳಿ ತಿಳ್ಕೋಬೇಕಿದ್ರಲ್ಲ ಆಟ್ರೂಟ್ ಆಗಿದೆಯಲ್ಲ ನೋಡಪ್ಪ ಅಂತ. ಹೆಂಗ್ ಗೊತ್ತಾಗುತ್ತೆ ಆಟ್ರೂಟ್ ಆಗಿದೆಯಿಲ್ಲ ಅಂತ, ನಾರ್ಮಲ್ ಆಗಿ ಏನಾಗುತ್ತೆ ಸ್ಯಾಂಡ್ ವುಡ್ ಅಲ್ಲಿ ಆಟ್ರೂಟ್ ಆಗಿಲ್ಲ ಅಂದ್ರೆ ಅದ್ರದ್ದು ಏನು ತೊಗಟೆ ಇರುತ್ತೆ ಅದು ಸ್ಮೂತ್ ಆಗಿರುತ್ತೆ. ಆಟ್ರೂಟ್ ಆಗಕ್ಕೆ ಶುರುವಾದ ಇರುತ್ತೆ ಸ್ವಲ್ಪ ಸಣ್ಣ ಕ್ರ್ಯಾಕ್ ಶುರು ಆಗುತ್ತೆ. ಆಟ್ರೂಟ್ ಪೂರ ಆಗಿದೆ ಅಂದಾಗ ಒಳಗಡೆ ಸ್ವಲ್ಪ ಕ್ರ್ಯಾಕ್ಸ್ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ, ಅದು ಫಸ್ಟ್ ಕ್ಲೂ ಕೊಡುತ್ತೆ ಇದು ಹಾರ್ಟ್ವುಡ್ ಆಗಿದೆ ಇಲ್ಲ ಅನ್ನೋ ಒಂದು ಸಿಂಪ್ಟಮ್ಸ್. ಅದಾದ್ಮೇಲೆ ನೀವು ನಾರ್ಮಲ್ ಆಗೆಲ್ಲ ಇನ್ಕ್ರಿಮೆಂಟ್ ಬರ್ನರ್ ಯೂಸ್ ಮಾಡಿ ಚೆಕ್ ಮಾಡ್ತಾರೆ. ಈಗ ನಮ್ಮಲ್ಲಿ ಇನ್ನೊಂದು ಮಿಷಿನ್ ಬಂದಿದೆ, ಅದು ಎಲೆಕ್ಟ್ರಿಸಿಟಿ ಟೊಮೋಗ್ರಾಫ್ ಅಂತ, ಅದನ್ನ ಯೂಸ್ ಮಾಡಿಕೊಂಡು ಒಂದು 8 ಮಳೆ ಹೊಡಿತೀವಿ ಸುತ್ತ ಮರ ಸುತ್ತು, ಒಂದು ಸ್ವಲ್ಪ ಸಣ್ಣ ಕರೆಂಟ್ ಪಾಸ್ ಮಾಡ್ತೀವಿ, ಆ ಪಾಸ್ ಮಾಡಿದಾಗ ಅದು ಕರೆಂಟ್ ಮೂವ್ ಆಗುತ್ತೆ ಮರದಲ್ಲಿ, ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಕಂಪ್ಯೂಟರ್ ನೋಡ್ತೀವಿ ಗೊತ್ತಾಗುತ್ತೆ ಇಷ್ಟು ಹಾರ್ಟ್ವುಡ್ ಆಗಿದೆ ಇಷ್ಟು ಹಾರ್ಟ್ವುಡ್ ಇಲ್ಲ. ಮತ್ತೆ ಮಳೆ ತೆಗಿತೀವಿ ಸಣ್ಣ ಚಪ್ಪಿ ಹುಡುಗಿದಲ್ಲಿ ಮಾಡಿ ಸಣ್ಣ ಮಳೆ ಅದೇ ಮರಕ್ಕೆ ತೊಂದರೆ ಆಗ್ತದೆ. ಅದನ್ನ ನಾವು ಇನ್ವೇಸಿವ್ ಮೆಥಡ್ ಅಂದ್ರೆ ನಾನ್ ಡ್ಯಾಮೇಜಿಂಗ್ ನಾನ್ ಡಿಸ್ಟ್ರಕ್ಟಿವ್ ಮೆಥಡ್ ಅಂತ ಕರಿತೀವಿ. ಈಗ ನಿಮಗೆ ನಾನು ಇಲ್ಲಿ ಕತೆ ಹೇಳಿದ್ರೆ 6 ವರ್ಷ ಆಯ್ತು, 8 ವರ್ಷ ಆಯ್ತು, ಹಾರ್ಟ್ ಟೂಡ್ ಚೆಕ್ ಮಾಡ್ಕೋಬೇಕು, ಕೇಸ್ ಬ್ಲಡ್ ನೋಡ್ಕೋಬೇಕು. ಈಗ ಹಾರ್ಟ್ ಟೂಡ್ ಆಗಿಲ್ಲ ಅಂದ್ರೆ ಏನ್ ಮಾಡಬೇಕು? ಯಾರೋ ಒಂದರಲ್ಲಿ 8 ವರ್ಷ ಆದ್ರೂ ಹಾರ್ಟ್ ಟೂಡ್ ಆಗಿಲ್ಲ. ಬಟ್ ಇದು ಒಂದು ಸೈಂಟಿಫಿಕ್ ಆಗಿ ನಮ್ಗೆ ಹಾರ್ಟ್ ಟೂಡ್ ನ ಹೆಂಗ್ ಯೂಸ್ ಮಾಡಬೇಕು ಮರದಲ್ಲಿ ಅಂತ ಗೊತ್ತಿಲ್ಲ. ಬಟ್ ಜನರಲ್ ಆಗಿ ನಾವೇನ್ ಹೇಳ್ತೀವಿ, ಈ ಶ್ರೀಗಂಧ ಮರನ ಯಾಕೆ ನಾವು ಸ್ವಲ್ಪ ಬೇಸಿಗೆ ಇರ್ತಕ್ಕಂತ ಅಥವಾ ಮಣ್ಣಿನ ಫಲವತ್ತತೆ ಕಮ್ಮಿ ಇರ್ತಕ್ಕಂಥ ಜಾಗದಲ್ಲಿ ಬೆಳಿತೀವಿ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ಟ್ರೆಸ್ ಕೊಡ್ತೀವಿ. ಸ್ಟ್ರೆಸ್ ಕೊಟ್ಟಾಗ ಏನಾಗುತ್ತೆ, ಒಳಗಡೆ ಹಾರ್ಟ್ ಟು ಡಿವಿಷನ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಬಿಲೀಫ್ ಇದೆ, ಒಂದು ಕೆಲವು ಲಿಟ್ರೇಚರ್ಸ್ ಕೂಡ ಹೇಳ್ತಾವ. ಬಟ್ ಸ್ಟ್ರೆಸ್ ಯಾವ ತರ ಸ್ಟ್ರೆಸ್ ಕೊಡಬೇಕು ಅನ್ನೋದು ಕರೆಕ್ಟ್ ಆಗಿ ಗೊತ್ತಿಲ್ಲ. ಆ ಸ್ಟ್ರೆಸ್ ಇದ್ರೇನೆ ಹಾರ್ಟ್ ಟು ಫಾರ್ಮೇಷನ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಯೂಶುವಲ್ ಆಗಿ ಈ ರೂಟ್ ಇರುತ್ತಲ್ಲ ಆ ರೂಟ್ ಏರಿಯಾದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡೋದು, ಸ್ವಲ್ಪ ರೂಟ್ನ ಟಚ್ ಮಾಡೋದು. ಅವಾಗ ಏನಾಗುತ್ತೆ, ಸ್ವಲ್ಪ ಡಿಸ್ಟರ್ಬ್ ಆದಂಗಂತೆ ಮರಕ್ಕೆ ಹಾರ್ಟ್ ಟು ಫಾರ್ಮೇಷನ್ಗೆ ಒತ್ತು ಬರುತ್ತೆ, ಇಲ್ಲ ಸ್ವಲ್ಪ ನೀರು ಕಮ್ಮಿ ಆಗೋದು, ಜಾಸ್ತಿ ಬಿಸಿ ಇರೋದು. ಬಟ್ ಯಾವ ಕರೆಕ್ಟ್ ಲಿಟ್ರೇಚರ್ ಪ್ರೂಫ್ ನಮಗಿನ್ನೂ ಬಂದಿಲ್ಲ. ಯೂಶುವಲ್ ಆಗಿ ಏನಾಗುತ್ತೆ, ಡ್ರೈ ಲ್ಯಾಂಡಲ್ಲಿ ಬೆಳೆದಾಗ ಹಾರ್ಟ್ ಟು ಫಾರ್ಮೇಷನ್ ಬೇಗ ಆಗುತ್ತೆ, ಆಯಿಲ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಅದೇ ನೀವು ಮಲೆನಾಡು ಚಿಕ್ಕಮಗಳೂರು ಕಡೆ ಬೆಳೆದಾಗ ಏನಾಗುತ್ತೆ, ಅಲ್ಲಿ ಬರೀ ವೆಜಿಟೇಟಿವ್ ಗ್ರೋತೇ ಬರುತ್ತೆ, ಒಳಗಡೆ ಹಾರ್ಟ್ ಟು ಕಮ್ಮಿ ಇರುತ್ತೆ ಅಥವಾ ನಿಧಾನಕ್ಕಾಗುತ್ತೆ, ಇಲ್ಲ ಆಯಿಲ್ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ. ಇದು ತಿಳ್ಕೊಂಡಿರಲ್ಲ, ನಾವು ಓದಿ ತಿಳ್ಕೊಂಡಿರ್ತಕ್ಕಂಥ ವಿಷಯ, ಕೇಳಿ ತಿಳ್ಕೊಂಡಿರ್ತಕ್ಕಂಥ ವಿಷಯ. 8-10 ವರ್ಷ ಆಗಿದೆ ಹಾರ್ಟ್ ಟು ಫಾರ್ಮೇಷನ್ ಶುರು ಆಗಿದೆ. ಹಾರ್ಟ್ ಟು ಫಾರ್ಮೇಷನ್ ಶುರು ಆದ್ಮೇಲೆ ನಿಮಗೆ ಪ್ರೊಟೆಕ್ಷನ್ ಅನ್ನೋದು ಬಹಳ ಮುಖ್ಯವಾಗಿ ಬೇಕು. ಯಾಕೆ ಪ್ರೊಟೆಕ್ಷನ್ ಬೇಕು ಅಂದ್ರೆ, ಕಳ್ಳರು ಬಂದು ನೋಡಿದ್ರೆ ಫಸ್ಟ್ ಬುಡಕ್ಕೆ ಒಂದು ಬ್ಲೇಡ್ ಹಾಕಿ ನೋಡ್ತಾರೆ, ಅಲ್ಲಿ ಏನೋ ಸ್ವಲ್ಪ ಸ್ಮೆಲ್ ಇದೆಯಾ ನೋಡ್ತಾರೆ, ಸ್ಮೆಲ್ ಇದ್ರೆ ಕಡ್ಕೊಂಡು ಹೋಗ್ತಾರೆ, ಸ್ಮೆಲ್ ಇಲ್ಲ ಅಂದ್ರೆ ಬಹುಶಃ ಹಾರ್ಟ್ ಟು ಆಗಿಲ್ಲ ಇದು ಅಂತ ಹೇಳಿ ಅರ್ಧಕ್ಕೆ ಬ್ಲೇಡ್ ಹಾಕಿ ಬಿಟ್ಟು ಹೋಗ್ತಾರೆ. ಇದು ಕಾಮನ್ ಪ್ರಾಕ್ಟೀಸ್ ಎಲ್ಲ ಕಡೆ ಮಾಡೋದು. ಸೊ ಈಗ ನಾವು ಪ್ರೊಟೆಕ್ಷನ್ ಗೆ ಅಂತ ಬಂದಾಗ ಸುಮಾರು ರೀತಿಯ ಪ್ರೊಟೆಕ್ಷನ್ ಇದೆ. ಕೆಲವರು ಡಾಗ್ ಸ್ಪಾಟ್ ಇಟ್ಕೊಂಡು ಪ್ರೊಟೆಕ್ಷನ್ ಮಾಡಬಹುದು ಅಂತ. ಈಗ ನಾನೇ ಹೇಳಿದ್ರೆ ಮಧ್ಯಪ್ರದೇಶದಲ್ಲಿ ಕಟ್ನಿ ಅಂತ ಒಂದು ಜಾಗ ಇದೆ, ಫಾರ್ಮರ್ ಆಗಿ ಇಂಟ್ರೆಸ್ಟ್ ಒಂದು ಜಾಗ ಇದೆ, ಅವ್ರು 80 ಜರ್ಮನ್ ಶೆಫರ್ಡ್ ಡಾಗ್ಗಳನ್ನ ಮೇಂಟೈನ್ ಮಾಡ್ತಾರೆ. ಎಷ್ಟು? 4 ಕಳ್ತಾರ. ನೆಕ್ಸ್ಟ್, ಅದೇ ಫಾರ್ಮಲ್ಲಿ ಅವರು ಸುತ್ತಲೂ ಬ್ಯಾಂಬೂ ಬೆಳೆಸಿದೆ, ಟಾರ್ನಿ ಬ್ಯಾಂಬೂ ಅಂತ ಕರೀತಾರೆ. ಬ್ಯಾಂಬೂಸ್ ಇರುತ್ತೆ ಆಯ್ತಾ, ಆ ಬ್ಯಾಂಬೂನ ಬೆಳೆಸ್ಕೊಂಡು ಟಾರ್ನಿ ಬ್ಯಾಂಬೂನ ಉಳ್ಳಿರ್ತಕ್ಕಂಥ ಬೇಲಿ ಸಮೇತ ಒಂದು ಎಲೆಕ್ಟ್ರಿಕ್ ಸೋಲಾರ್ ಫೆನ್ಸಿಂಗ್ ಹಾಕೊಂಡು ಒಂದ್ಗಡೆ ಒಳಗಡೆ ಬ್ಯಾಂಬೂ ಲೈನ್ ಮಾಡಿಕೊಂಡು ಆಮೇಲೆ ಟ್ರೆಂಚ್ ಮಾಡಿಕೊಂಡು ಏನೇನೇನೋ ಮಾಡಿದ್ದಾರೆ. ಆಮೇಲೆ ಡಾಗ್ಸ್ ಕಾರ್ಡ್ ಒಳಗಡೆ ಇಟ್ಟಿರೋದು, ಸುಮಾರು 4 ಸಾಕ್ತೀರಿ, 1 ಗಂಟೆ ಡಾಕ್ಟರ್ ಇದೆ, ಇವೆಲ್ಲ ಮೇಂಟೈನ್ ಮಾಡ್ತಾರೆ. ಆದ್ರೂ ಒಂದು ಪ್ರಾಬ್ಲಮ್ ಇದ್ದಿದೆ, ಒಂದು 1% ಪ್ರಾಬ್ಲಮ್ ಇದೆ. ನನಗೆ ಕಳ್ತಾರ ಅಂತ ತಡೆಯಿದಿರ, ಅದು ಬಹಳ ಕಷ್ಟದ ಕೆಲಸ, ಅದು ಚಾಲೆಂಜಿಂಗ್ ಟಾಸ್ಕ್. ಅದಕ್ಕೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಈ ಡಾಗ್ ಸ್ಪ್ಯಾಡು, ಫೆನ್ಸಿಂಗು, ಗನ್ ಮ್ಯಾನು ಇವೆಲ್ಲದ್ರ ಜೊತೆಗೆ ನೀವು ರೈತರು ಬೆಳಿಬೇಕಾದ್ರೆ ಒಬ್ರು ಬೆಳಿಬೇಡಿ ಮರ, ಸುತ್ತಲೂ ಇರೋಕ್ಕಂತ ಎಲ್ಲಾ ರೈತರಿಗೂ ಬೆಳೆಸಿ. ಅವಾಗ ಏನಾಗುತ್ತೆ, 1 ಎಕರೆ ಬೆಳೆದು ಕಾಪಾಡೋದಕ್ಕೂ 500 ಎಕರೆ ಜಾಗದಲ್ಲಿ ಸ್ಯಾಂಡಲ್ ಬೆಳೆದು ಕಾಪಾಡೋದು ವ್ಯತ್ಯಾಸ ಇದೆ. 1 ಎಕರೆಲ್ಲಿ ಬೆಳೆದಾಗ ಏನಾಗುತ್ತೆ, ನೀವು ಒಬ್ಬರೇ ಪ್ರೊಟೆಕ್ಟ್ ಮಾಡ್ಕೋಬೇಕು ನಿಮ್ ಜಾಗನ. ಅದೇ 500 ಎಕರೆ ಬೆಳೆದಾಗ ಒಂದ್ 500 ಜನ ಫಾರ್ಮರ್ ಅಂದ್ರೆ ಅವಾಗ ಏನಾಗುತ್ತೆ, ಒಂದು ಗುಂಪು ಇರುತ್ತೆ, ಇಡೀ ಹಳ್ಳಿ ಅದಕ್ಕೆ ನಿಂತಿರುತ್ತೆ. ಇದು ಒಂದು ವೇ ಆಫ್ ಪ್ರೊಟೆಕ್ಟಿಂಗ್. ಆಯ್ತಾ, ನಾನು ಕೃಷ್ಣಪ್ಪ ಅವರು ಸಿರಾ ತಾಲೂಕಿನ ಒಂದು ಜಮೀನಲ್ಲಿ ಅವರು ಬೆಳೆದಿದ್ದಾರೆ, ಅಲ್ಲಿ ಮೂರು ನೋಡಿದೆ. ಅವರು ಕೂಡ ಏನ್ ಮಾಡಿದ್ದಾರೆ, ಈ ಸಣ್ಣ ಆಕ್ಸೆಲ್ ಬ್ಲೇಡ್ ಬರುತ್ತೆ, ಆಕ್ಸೆಲ್ ಬ್ಲೇಡ್, ಆ ಆಕ್ಸೆಲ್ ಬ್ಲೇಡ್ನ ಅದೇನು ಬುಡಕ್ ಕೊಯ್ತಾರ, ಆ ಬುಡಕ್ ಕೊಯ್ಯೋ ಜಾಗಕ್ಕೆ ಅದನ್ನ ಹಾಕ್ತಾರೆ ಒಳಗಡೆ ಇನ್ಸರ್ಟ್ ಮಾಡಿ ಸಣ್ಣ ಬ್ಲೇಡ್. ಹಾಗೆ ಅವನೇನೋ ಬ್ಲೇಡ್ ಹಾಕ್ಸ್ ಬ್ಲೇಡ್ ಇಟ್ಟ ಜಾಗಕ್ಕೆ ಬ್ಲೇಡ್ ಬಿಡೋದು. ಆ ತರ ಕೆಲವು ಪ್ರೊಟೆಕ್ಷನ್ ಕೂಡ ತನಗೆ ತಾನೇ ರೈತ ಮಾಡ್ಕೊಂಡಿರ್ತಾರಂತ ಇದೆ. ಬಟ್ ಅಲ್ಟಿಮೇಟ್ಲಿ ನೀವು ಎಲ್ಲಿಗೆ ಬಂದ್ರು, ನೀವು ನಾವು ಚಿಪ್ ಡೆವಲಪ್ಮೆಂಟ್ ನಾವು ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡ್ತೀವಿ, ಬಟ್ ಇನ್ನೂ ಫುಲ್ ಫ್ರಿಡ್ಜ್ ಆಗಿ ಆಗಿಲ್ಲ, ಅದು ಪ್ರೂವ್ ಆಗಿಲ್ಲ. ಫುಲ್ ಫ್ರಿಡ್ಜ್ ಆಗಿ ಎಲ್ಲೂ ದೊಡ್ಡ ದೊಡ್ಡ ಸ್ಕೇಲ್ ಅಲ್ಲಿ ಯಾವ್ದೋ ರೈತರ ಮೂಲಕ ಹಾಕಿ ಚೆಕ್ ಮಾಡಿ ಅದು ಪ್ರೊಟೆಕ್ಟ್ ಕೊಟ್ಟರೆ ಎಲ್ಲೂ ಕತೆ ಇಲ್ಲ. ಹಂಗ ನಾವು ನಿಮ್ಗೆ ಇನ್ನೂ ಬಂದಿಲ್ಲ, ಫಸ್ಟ್ ಫೇಸ್ ಮುಗಿದಿದೆ, 2nd phase ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದು ಬಂದ್ಮೇಲೆ ಏನೋ ಸರ್ವರ್ ಹಾಕಿ ಅದೇನೋ ಮಾಡಿದೆ, ಅದ್ರದ್ದೇ ಆದ ಪ್ರಾಬ್ಲಮ್ಸ್ಗಳಿದೆ. ಅದರ ಕೆಲವರು ಕ್ಯಾಮ್ರಾ ಹಾಕಿ ನೋಡೋದು, ಏನೇನೋ ಟೆಕ್ನಾಲಜಿ ಡೆವಲಪ್ ಮಾಡ್ತಿದೆ, ಅದನ್ನು ಅನ್ವೇಷಣೆ ನಡೀತಾ ಇದೆ, ಅದು ಎಲ್ಲಿಗೆ ಬರ್ತೀವಿ ಅಂತ ಗೊತ್ತಿದೆ. ಬಟ್ ಈಗಿನ ಮಟ್ಟಕ್ಕಂತೂ ಇವತ್ತಿನ ಡೇಟ್ಗೆ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಯುವರ್ ಸೆಲ್ಫ್. ನೀವು ಇದರಲ್ಲಿ ಪಾಸಿಟಿವ್ ಕೇಸ್ಗಳು ಸುಮಾರು ಬರ್ತವೆ, ನೆಗೆಟಿವ್ ಕೇಸ್ಗಳು ಇನ್ನೂ ಜಾಸ್ತಿ ಬರ್ತವೆ. ನಾನು ಹೇಳಿದ ನಂಬರಿಂದ ಹೇಳ್ತೀನಲ್ಲ ಕತೆ, ಈಗ ನಂಬರಿನವರು 17 ವರ್ಷದ ಮರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇದೆ, ಇಲ್ಲಿ ಸೋಮವಾರ ದಿವಸ ಬಂದು ಕಟ್ಕೊಂಡು ಹೋಗಬೇಕಲ್ಲ, ಅವರು ಕೇಸ್ ಡಿ ಅನ್ನೋದು ಎಲ್ಲ ಒಪ್ಪಂದ ಆಗಿದೆ, ಬರಬೇಕು ಕಾಯ್ದಿದೆ. ಶನಿವಾರ ರಾತ್ರಿ 5 ಮರ ಕಡಿದ್ರು, ಕಡ್ಕೊಂಡು ಹೋಗೋ ಸೋಮವಾರ, ಶನಿವಾರ ರಾತ್ರಿ 5 ಮರ ಹೊರಟದ್ದು. ಮತ್ತೆ ಅವ್ರು ಹೆಂಗೆ, ಅದೇನು ತುಂಬ ಫುಲ್ ಇದೆಯಲ್ಲ 30 ಎಕರೆ ಜಮೀನ್ಗೆ ಜೀಪು, 4 ವಾಚ್ ಟವರ್ಗಳು, 4 ವಾಚ್ ಟವರ್ಗಳು, 4 ಗನ್ಮ್ಯಾನ್ ಹೇಳ್ದಾಯ್ತು. ಸೊ ಚಾಲೆಂಜಿಂಗ್ ಇದೆ, ನಾನು ಇಲ್ಲ ಅಂತ ಹೇಳೋದು, ಬಟ್ ಮಾಡಕ್ಕೆ ಇಂಟ್ರೆಸ್ಟ್ ಇದ್ದವರು ಚಾಲೆಂಜ್ ತಗೊಂಡು ಮಾಡಿರೋರು ಇದ್ದಾರೆ. ಸೊ ಇವನ್ನೆಲ್ಲ ನೀವು ತಿಳ್ಕೊಂಡಿರ್ಬೇಕು. ಬಟ್ ಪ್ರೊಟೆಕ್ಷನ್ ಮೇಲೆ ನಮ್ಮನ್ನು ಕೇಳಿದ್ರೆ ನಾವು ಚಿಕ್ಕ ಡೆವಲಪ್ಮೆಂಟ್ ಮಾಡ್ತಿದ್ದೀವಿ 8 ದಿವಸದಲ್ಲಿ, ಅದು ಫುಲ್ ಫ್ಲೆಡ್ಜ್ ಇನ್ನೂ ಡೆವಲಪ್ ಆಗಿಲ್ಲ, ಆ ಡೆವಲಪ್ ಆದ್ಮೇಲೆ ನಿಮಗೆ ಹೇಳ್ಕೊಡೋದು ಬಗ್ಗೆ ಸರಿನಾ. ಅಲ್ಲಿಗೆ ನಿಂತಿದೆ. ನೆಕ್ಸ್ಟ್ ಈಗ ಮಾರ್ಕೆಟಿಂಗ್ ಬಂದ್ರಿ, ಈಗ ನಿಮ್ದು ಮರ ಕಾಪಾಡ್ಕೊಂಡ್ರಿ, 15 ವರ್ಷ ಆಯ್ತು, 15 ವರ್ಷಕ್ಕೆ ಎಷ್ಟು ಈಲ್ಡ್ ಇದೆ ಅಂತ ಹೇಳಿ ನಮ್ಮನ್ನೇ ಕರೆದ್ರೆ ಬಂದು ಒಂದ್ ಮರಕ್ಕೆ 200 ರೂಪಾಯಿ ಅಂತ ಎವಾಲ್ಯೂಷನ್ ಮಾಡಿ ಹೋಗ್ತೀವಿ. 6-8 ವರ್ಷದಲ್ಲಿ ಹಾರ್ಡ್ವುಡ್ ಫಾರ್ಮೇಶನ್ ಇನಿಷಿಯೇಷನ್ ಆಗ್ತದೆ. ಹಾರ್ಡ್ವುಡ್ ಫಾರ್ಮೇಶನ್ ಇನಿಷಿಯ ಆಗಿದ್ದು ನಿಮ್ಗೆ 15 ವರ್ಷದವರೆಗೂ ಹಾರ್ಡ್ವುಡ್ ಬೆಳೀತಾ ಇರ್ತದೆ. 15 ವರ್ಷದ ಮೇಲೆ ನೀವು ಇಟ್ಕೊಂಡ್ರೆ ಮರ ಲಾಭ ಜಾಸ್ತಿ, ಇಲ್ಲ ಅಂತಲ್ಲ, ನಿಮ್ಗೆ ಅಲ್ಲಿಗಾಲೆ ಟೈಟ್ ಆಗ್ತಾ ಇರ್ತದೆ. ದಿನ 2-3 ಮರ ಕಡಿತಿರ್ತಾರೆ, ನಿಮ್ಗೆ ಟೈಟ್ ಆಗ್ತದೆ ಸಿಚುಯೇಷನ್. ಅದನ್ನ ಫಸ್ಟ್ ಯಾರನ್ನ ಕೊಟ್ಬಿಟ್ಟು ಬಂದಷ್ಟು ಬಂದ್ಬಿಡ್ಲಪ್ಪ ಶಿವ ಅನ್ನೋ ಲೆವೆಲ್ ಬಂದಿರ್ತಾರೆ ರೈತರು. ಅರ್ಥ ಆಯ್ತಾ? ಅದಕ್ಕೆ ನಾವು ಒಂದ್ 15 ವರ್ಷ ನಿಮ್ಗೆ ಮಿನಿಮಮ್ 15 ವರ್ಷ ಕಾಪಾಡ್ಕೊಳ್ಳಿ. ಒಂದಿಷ್ಟು ಒಂದ್ 8-10 ಕೆಜಿ ಮರ ಸಿಗ್ತದೆ ನಿಮ್ಗೆ ಬೇರೆ ಬೇರೆ ಇರ್ತಕ್ಕಂಥ ಮರದ ಸೇರಿ ಅಂತ ಹೇಳ್ತೀವಿ. ಸರಿನಾ? ಈಗ 15 ವರ್ಷ ಆಯ್ತು, ಈಗ ನೀವು KSDL ಜೊತೆ ಒಪ್ಪಂದ ಮಾಡ್ಕೋಬೇಕಂತ MOU ಇದೆ ಅಂತ ಪ್ರೊಸೀಜರ್ ಗೊತ್ತಿರ್ಬೇಕು ನಿಮ್ಗೆ. ಒಪ್ಪಂದ ಮಾಡ್ಕೊಂಡ್ಮೇಲೆ ಅವರು ನಿಮ್ಮ ಮರನ ಬಂದು ಅಳತೆ ಮಾಡಿ ಅವರು ಕಡ್ಕೊಂಡು ಹೋಗ್ತಾರೆ. ಅದಕ್ಕಿಂತ ಮುಂಚೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಒಂದು ಅಪ್ಲಿಕೇಶನ್ ಕೊಟ್ಟು ನೀವು ಫೆಲ್ಲಿಂಗ್ ಪರ್ಮಿಷನ್ ತಗೊಂಡಿರ್ಬೇಕು. ನಾನು ಮರ ಇಷ್ಟು ಬೆಳೆಸಿದ್ದೆ, RTC ನಲ್ಲಿ ಎಂಟ್ರಿ ಆಗಿರ್ಬೇಕು, ನಮ್ಮ ಹೊಲದಲ್ಲಿ ನಾನು ಸ್ಯಾಂಡ್ವುಡ್ ಬೆಳೆದಿನಿ ಅಂತ ಎಂಟ್ರಿ ಆಗಿರ್ಬೇಕು, ಅದು ಪ್ರೂಫ್ ಕೇಳ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಎರಡು ಸರ್ತಿ ಹೇಳ್ತಾರೆ, ಅದಾದ್ಮೇಲೆ ನಿಮಗೆ ಫೆಲ್ಲಿಂಗ್ ಪರ್ಮಿಷನ್ ಕೊಡ್ತಾರೆ. ಫೆಲ್ಲಿಂಗ್ ಪರ್ಮಿಷನ್ ಅಂತಲೇ KSDL ಅನ್ನು ಕರೆಸ್ತೀರಾ, ಕರೆಸ್ಬಿಟ್ಟು ಅವ್ರು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಎದುರಿಗೆ ಅವರು ತೂಕ ಹಾಕೋದು ಅಥವಾ ನೋಡೋದು ವುಡ್ನ ವಿತ್ ಮಾಯಿಶ್ಚರ್ ಕಂಟೆಂಟ್, ಅದರಲ್ಲಿರ್ತಕ್ಕಂಥ ನೀರಿನ ಅಂಶದ ಸೇರಿ ನಿಮಗೊಂದು ಲೆಕ್ಕ ಕೊಡ್ತಾರೆ. ಆಮೇಲೆ ಅದನ್ನು ತಗೊಂಡು ಹೋಗ್ಬಿಟ್ಟು ಅದೆಲ್ಲ ಕ್ಲೀನಾಗಿ ಡ್ರೆಸ್ಸಿಂಗ್ ಮಾಡಿ, ಅದನ್ನು ಡ್ರೆಸ್ಸಿಂಗ್ ಅಂತ ಕರೀತಾರೆ, ಡ್ರೆಸ್ಸಿಂಗ್ ಮಾಡಿ ಮೇಲ್ಗಡೆ ಇರ್ತಕ್ಕಂಥದ್ದೆಲ್ಲ ಬಿಳಿ ಮರ ಎಲ್ಲ ತೆಗೆದು ಆಮೇಲೆ ಒಣಗಿಸ್ಬಿಟ್ಟು ಒಣಗಿಸಿದ ಅಂದ್ರೆ ಎಷ್ಟು ಡ್ರೈವೇಟ್ ಬರ್ತು ಅಂತ ನೋಡಿ, ಅದಕ್ಕೆ ನಿಮಗೆ ಆ ಒಂದು ಕ್ಯಾಟಗರಿಗೆ, ಅದರಲ್ಲಿ 18 ಕ್ಯಾಟಗರಿ ಇದೆ ಟಿಪ್ಪು ಸುಲ್ತಾನ್ ಕ್ಲಾಸಿಫಿಕೇಶನ್ ಪ್ರಕಾರ, 18 ಕ್ಯಾಟಗರಿಯಲ್ಲಿ ಯಾವ ಕ್ಯಾಟಗರಿ ಸುಲ್ತಾಗುತ್ತೋ ಆ ಕ್ಯಾಟಗರಿ ಪ್ರೈಸ್ನ ಮಲ್ಟಿಪ್ಲೈ ಮಾಡಿ ಕೊಡ್ತಾರೆ. ಸಪೋಸ್ 100 ಕೆಜಿ ಮರ ಹೊರಟ್ರೆ ಒಂದು ಆವರೇಜ್ ಕ್ಯಾಟಗರಿ ಹೊರಟ್ರೆ 1,000 ರೂಪಾಯಿ ಬರುತ್ತೆ, ಕ್ಲಾಸ್ 1 ಕ್ಯಾಟಗರಿ ಹೊರಟ್ರೆ 12,000 ರೂಪಾಯಿ, ಅದ್ರ ಪ್ರಕಾರ ಅವರು ಕೊಡ್ತಾರೆ KSDL. ಇವೆಲ್ಲ ಬಹಳಷ್ಟು ಚಾಲೆಂಜಸ್ ಇದೆ, ನಾನು ಹೇಳಿದ್ರೆ ತಿಳ್ಕೊಳ್ಳಿ. ಸೊ ಅದಕ್ಕೆ ನೀವು ಈಗ ರೈತರು ಎಲ್ಲ ಸೇರಿ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಶ್ರೀಗಂಧ ಬೆಳೆಗಾರರ ಸಂಘ ಅಂತ ಮಾಡಿಕೊಂಡು ಲಾಸ್ಟ್ ಇಯರ್ ನವೆಂಬರ್ನಲ್ಲಿ ಒಂದು ಮಿನಿಸ್ಟ್ರಿ ಜೊತೆ ಡಿಸ್ಕಷನ್ ಮಾಡಿ ಇಷ್ಟೊಂದು ಕ್ಲಾಸಿಫಿಕೇಶನ್ ಇರ್ತಕ್ಕಂಥದ್ದು ಟಿಪ್ಪು ಸುಲ್ತಾನ್ನಲ್ಲಿ ಆ ಒಂದು ಸಿಸ್ಟಮ್ನಲ್ಲಿ ಆಗಿರ್ತಕ್ಕಂಥ ಕ್ಲಾಸಿಫಿಕೇಶನ್ನ ಈಗ ನಾವು ಒಪ್ಕೊಳಕ್ ಬರಲ್ಲ, ಯಾಕೆಂದ್ರೆ ಆ ಕ್ಲಾಸಿಫಿಕೇಶನ್ ಆಗಿದ್ದು ಕಾಡಲ್ಲಿ ಬೆಳೆದಿರ್ತಕ್ಕಂಥ ಮರಗಳಿಗೆ ಆಗಿರ್ತಕ್ಕಂಥ ಕ್ಲಾಸಿಫಿಕೇಶನ್. ನಾಡಲ್ಲಿ ಇವತ್ತು ರೈತರು ಒಂದರೆ ಇಷ್ಟು ದೊಡ್ಡ ದೊಡ್ಡ ಮರಗಳು, ಇಷ್ಟು ದೊಡ್ಡ ದೊಡ್ಡ ಎತ್ತರವಾದ್ದು ಇದ್ರೆ ಸಿಗಲ್ಲ, ಅದಕ್ಕೆ ಈ ಕ್ಲಾಸಿಫಿಕೇಶನ್ ದಯವಿಟ್ಟು ಬೇಡ. ಮಾಡಿದರೆ 4 ಕ್ಲಾಸಿಫಿಕೇಶನ್ ಮಾಡಿ, ಒಂದು ಸ್ಟೆಮ್ ಉಡ್ಡು, ಒಂದು ರೂಟ್ ಉಡ್ಡು, ಒಂದು ಸ್ಯಾಪ್ ಉಡ್ಡು, ಒಂದು ಡಸ್ಟು, ಇನ್ನೊಂದು ಬಾರ್ಕ್. ಇದು 4-5 ಕ್ಲಾಸಿಫಿಕೇಶನ್ಗೆ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡು ಭೂಮಿ ಮೇಲೆ ಇರ್ತಕ್ಕಂಥ ಮೇಲ್ಗಡೆ ಬರ್ತಕ್ಕಂಥ ಕಾಂಡ, ಭೂಮಿ ಒಳಗಡೆ ಇರ್ತಕ್ಕಂಥ ಕಾಂಡ ಅದೊಂದು ಕ್ಯಾಟಗರಿ, ಅದರ ರೂಟ್ ಉಡ್ ಅಂತ ಕರೀತಾರೆ. ಆಮೇಲೆ ಸ್ಯಾಪ್ ಉಡ್, ಸ್ಯಾಪ್ ಅಂದ್ರೆ ಬಿಳಿ ಮರ, ಇನ್ನೇನಂತ ಹಾರ್ಡ್ ಉಡ್ ಸ್ವಲ್ಪ ಕಲರ್ ಬಂದಿರುತ್ತೆ, ಸ್ವಲ್ಪ ಕೆಂಪಗೆ ಇಲ್ಲ ಸ್ವಲ್ಪ ಬ್ರೌನ್ ಕಲರ್ ಇರುತ್ತೆ, ಮೇಲ್ಗಡೆ ಇರ್ತಕ್ಕಂಥ ಬಿಳಿ ಮರ ಇರ್ತಲ್ಲ ಅದನ್ನು ತೆಗಿತಾರೆ. ಸೊ ಒಳಗಡೆ ಇರ್ತಕ್ಕಂಥ ಕಾಂಡ ಒಂದು ರೇಟ್, ಆ ರೇಟು ಮೇಲ್ಗಡೆ ಮರದ್ದು ಭೂಮಿ ಮೇಲಿರೋ ಒಂದು ರೇಟ್ ಮರಕ್ಕೆ, ರೂಟ್ ಅಲ್ಲಿ ಇರ್ತಕ್ಕಂಥ ಮರ. ನೆಕ್ಸ್ಟ್ ಸ್ಯಾಪ್ ಉಡ್ ಬಿಳಿ ಮರ, ನೆಕ್ಸ್ಟ್ ಡಸ್ಟ್, ನೆಕ್ಸ್ಟ್ ಬಾರ್ ಇರುತ್ತಲ್ಲ, ಇದನ್ನು 4-5 ಕ್ಲಾಸಿಫಿಕೇಶನ್ ಮಾಡಿ ಜನರಲ್ ಆಗಿ ಈ ಕ್ಲಾಸಿಫಿಕೇಶನ್ಗೆ ಒಂದು ರೇಟ್ ಫಿಕ್ಸ್ ಮಾಡಿ, ಅವಾಗ ರೈತನಿಗೆ ಅರ್ಥ ಆಗುತ್ತೆ ಇದು ಕಟ್ ಆಗಿದೆ ಅಂದ್ರೆ ಇಂಥ ಉಡ್ಡು ಇಂಥ ಉಡ್ ಇಷ್ಟು ಕೆಜಿ ಇರುತ್ತೆ, ಇಷ್ಟಕ್ಕೆ ನನಗೆ ಬೆಲೆ ಸಿಗುತ್ತೆ ಅಂತ. ಮೋಸ ಆಗುತ್ತೆ ಈ ತಗೊಂಡೋಗ್ಬೇಕು, ಅದು ಕ್ಯಾಟಗರಿ ಮಾಡೋದಿಲ್ಲ ಸರ್, ಇದು ಬ್ರ್ಯಾಂಡ್ ಇಟ್ಟಿ ಬರುತ್ತೆ ಸರ್, ಸಣ್ಣ ಪೀಸ್ ಊಟಿ ಸೇರಿಸ್ತೀನಿ 2,000 ರೂಪಾಯಿ ಕೊಡ್ತೀನಿ ಕೆಜಿಗೆ ಅಂದ್ರೆ ಹೋಯ್ತು. ಕೆಲವು ಮಾಡಿಫಿಕೇಶನ್ಸ್ 2021 ಪಾಲಿಸಿ ಬರ್ತಾ ಇದೆ, ಅದಿನ್ನು ಡ್ರಾಫ್ಟ್ ಅಲ್ಲಿ ಇದೆ, ಬಂದಿದ್ದು ಗೊತ್ತಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ಚೆನ್ನಾಗದು. ನಮ್ಮ ದೇಶದಲ್ಲಿ ಬೆಳೆದಿರ್ತಕ್ಕಂಥ ಶ್ರೀಗಂಧನ ಸೆಂಟಾಲಮ್ ಆಲ್ಬಮ್ ಅಂತ ಕರಿತೀವಿ, ಆಸ್ಟ್ರೇಲಿಯಾದಲ್ಲಿ ಬೆಳೆಯೋದಕ್ಕೆ ಸೆಂಟಾಲಮ್ ಸ್ಪೆಕೇಟಮ್ ಅಂತ ಕರಿತೀವಿ, ಅಲ್ಲೂ ಶ್ರೀಗಂಧ ಬೆಳೆಸಿದ್ದಾರೆ, ಅಲ್ಲೂ ಅವ್ರು ಎಣ್ಣೆ ತೆಗಿತಾರೆ, ಇಲ್ಲಿರೋ ಶ್ರೀಗಂಧನ ತಗೊಂಡು ಒಂದು 1,00,000 ಬೆಳೆದಿದೆ 1,000 ಎಕರೆ ಜಮೀನಲ್ಲಿ. TSC ಅನ್ನೋ ಒಂದು ಕಂಪ್ನಿ ಇದೆ, ಆ ಕಂಪ್ನಿನವರು ನೀವು ಇಂಟರ್ನೆಟ್ ಮೊದಲು ಸಿಗುತ್ತೆ ಫೋಟೋಸ್ ಡೀಟೇಲ್ಸ್, ಇಲ್ಲಿಂದ ತಗೊಂಡು ಅಲ್ಲಿ ಬೆಳೆದಿದೆ. ಅಲ್ಲಿ ಬೆಳೆದಾಗ ಏನಾಗಿದೆ, ನಮ್ಮಲ್ಲಿ ಬೆಳೀತಕ್ಕಂಥ ಶ್ರೀಗಂಧದಲ್ಲಿ ಎಣ್ಣೆ ಏನು ಬರುತ್ತೆ ಅದರಲ್ಲಿ ಆಲ್ಫಾ ಸೆಂಟನಾಲ್ ಬೀಟಾ ಸೆಂಟನಾಲ್ ಅಂತ ಎರಡು ಕೆಮಿಕಲ್ ಕಾನ್ಸ್ಟಿಟ್ಯೂಂಟ್ಸ್ ಹೊರಡು ಅನಾಲಿಸಿಸ್ ಮಾಡಿದಾಗ ಅದು 80-85% ಮೇಲಿದೆ ನಮ್ಮಲ್ಲಿ, ನಮ್ಮ ಎಣ್ಣೆನಲ್ಲಿ. ಹಂಗಾಗಿ ನಮ್ಮ ಎಣ್ಣೆಗೆ ಬಹಳ ಮಹತ್ವ ಇದೆ. ಅಲ್ಲಿ ಸೆಂಟರ್ ಸ್ಪೆಕೆಟರ್ ನಮ್ಮಲ್ಲಿ ಅಷ್ಟು ಕಂಟೆಂಟ್ ಇಲ್ಲ, ಅಲ್ಲಿಂದ ತರಿಸ್ಕೊಂಡು ಮಿಕ್ಸ್ ಮಾಡಿ ಮಾರ್ಕೆಟ್ನಾಗೆ ಮಾರುತ್ತಿರೋರು ಇದ್ದಾರೆ, ಇಲ್ಲ ಅಂತಲ್ಲ. ಸೊ ಇಂಥವೆಲ್ಲ ಪಾಲಿಸಿ ಡಿಸಿಷನ್ಸ್ ಏನಾದರೂ ಬಂದರೆ ಈ KSDL ಅನ್ನೋರಿಗೆ ಎಣ್ಣೆ ಬೇಕು. ಏನು ಮಾಡೋಕ್ಕೆ, ಸೋಪ್ ಮಾಡೋದು, ಯಾಕೆಂದ್ರೆ ಒಂದು ಬಿಸ್ನೆಸ್ಸೇ ಸೋಪ್ ಮಾಡೋದು, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಂತಲೇ ಹೆಸರು. ಸೋಪ್ ಮಾಡೋಕ್ಕೆ ಅವ್ರಿಗೆ ಎಣ್ಣೆ ಬೇಕು, ಶ್ರೀಗಂಧ ಎಣ್ಣೆ, ಶ್ರೀಗಂಧ ಸೋಪ್ ಮಾಡೋದು, ಮೈಸೂರು ಸ್ಯಾಂಡಲ್ ಸೋಪ್. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಏನು ಮೆಟೀರಿಯಲ್ ಇದೆಯೋ ಸ್ಯಾಂಡಲ್ವುಡ್ಡಲ್ಲಿ ಅಲ್ಲೂ ಪರ್ಚೇಸ್ ಮಾಡಿ ಕ್ಲೀನ್ ಮಾಡಿ ದುಡ್ಡು ತೊಗೊಂಡು ಮಾರಿ ಅದನ್ನಲ್ಲಿ ಕಳಿಸಿ ಎಣ್ಣೆ ತರಿಸಿ ಆ ಎಣ್ಣೆ ಅಲ್ಲಿಗೆ ಹೋಗಿ ಬೆಂಗಳೂರಿಗೆ ಅಲ್ಲಿ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೆ. ಈಗ ನೀವು ಹೋಗ್ಬಿಟ್ಟು ನನಗೊಂದು ಗ್ರಾಮ್ ಎಣ್ಣೆ ಬೇಕಪ್ಪ ಅಂತ ಹೇಳಿದ್ರೆ 500 ರೂಪಾಯಿ ಕೇಳ್ತಾರೆ. 500 ರೂಪಾಯಿ ಅಂದ್ರೆ 1 KG ಎಷ್ಟಾಯ್ತು? 5 ಲಕ್ಷ ರೂಪಾಯಿ. 1 KG ಎಣ್ಣೆ 5 ಲಕ್ಷ ರೂಪಾಯಿ ಆಯ್ತು ಆ ರೇಟ್ ಪ್ರಕಾರ. ಈಗ ನಾನು 1 KG ಎಣ್ಣೆ ತೆಗಿಬೇಕು ಅಂದ್ರೆ ವುಡ್ನಲ್ಲಿ 2-3% ಎಣ್ಣೆ ಇರುತ್ತೆ. ಅಂದ್ರೆ ಎಷ್ಟು ಕೆಜಿ ವುಡ್ ಬೇಕು? ಈಗ ಇದು ಮಾರ್ಕೆಟಿಂಗ್ ಸೈಡ್ ಆಯ್ತು. ನಿಮಗೆ ಕೊಡಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ನೀವು ಬೆಳೆದಿದ್ದನ್ನ ಇದು ಎಕನಾಮಿಕ್ಸ್ ಮಾಡ್ಬೇಕಾದ್ರೆ ಈ ಲೆಕ್ಕಾಚಾರಗಳೆಲ್ಲ ಬಹಳ ಮುಖ್ಯ. ಫಸ್ಟ್ JCB ಎಲ್ಲ ಲ್ಯಾಂಡ್ ಕ್ಲಿಯರ್ ಮಾಡ್ಸಕ್ಕೆ ಒಂದು 10 ಗಂಟೆ ನಾನು ಇಟ್ಟು ಎಲ್ಲ ರೆಡಿ ಮಾಡ್ಸಕ್ಕೆ 800 ರೂಪಾಯಿ ಅಂತೆ, ಒಂದು 8,000 ರೂಪಾಯಿ ಖರ್ಚು ಮಾಡಿದೆ ಅಂತ ಇದ್ರೆ ಒಂದು 400 ಸೀಡ್ಲಿಂಗ್ಸ್ ಬೇಕು ಪರ್ ಹೆಕ್ಟರ್. 4 ಪ್ಲೇಸಿಂಗ್ ಕೊಟ್ರೆ ಎಷ್ಟು? 5x5 ಸ್ಪೇಸಿಂಗ್ ಸರಿನಾ? ಎಷ್ಟಾಯ್ತಲ್ಲಿಗೆ? 12,000 ರೂಪಾಯಿ ಆಯ್ತು ಗಿಡಗಳಿಗೆ ತಂದಿದ್ದಕ್ಕೆ ಸಸಿಗೆ. ಈಗ ಒಂದು 20 ಪಿಟ್ಸ್ ಹೊಡಿಸ್ಬೇಕು ಪರ್ ಡೇ, ಒಂದು 20 ಜನ, ಒಂದು 400 ಪಿಟ್. ಅದಕ್ಕೆ ಎಷ್ಟಾಯ್ತು ಖರ್ಚು? ಒಂದು 350 ರೂಪಾಯಿ ರೇಟ್ ಒಬ್ಬ ಗಂಡಾಳಿಗೆ ಅಂದ್ರೆ ಒಂದು 2,000 ರೂಪಾಯಿ. ಈ ತರ ಎಲ್ಲ ಸಣ್ಣ ಪುಟ್ಟ ಖರ್ಚುಗಳೆಲ್ಲ ಸೇರಿ ಮತ್ತೆ ನಿಮ್ಮ ಫೆನ್ಸಿಂಗ್ ಕಾಸ್ಟ್, ಒಂದು ಹೆಕ್ಟೇರ್ ಫೆನ್ಸಿಂಗ್ ಮಾಡಕ್ಕೆ 400 ಮೀಟರ್ ಫೆನ್ಸಿಂಗ್ ಬೇಕು, 260,000 ರೂಪಾಯಿ ಟೋಟಲ್. 100 by 100 ಒಂದು ಹೆಕ್ಟೇರ್ ಹೇಳ್ತೀವಿ ನಾನು ಫೆನ್ಸಿಂಗ್ ಮಾಡಿ ಎಲ್ಲ. ಸೊ 260,000 ರೂಪಾಯಿ ವಾಟರಿಂಗ್ ಬೋರ್ಗಳಿಗೆ 3.5 ಲಕ್ಷ ಖರ್ಚಾಗುತ್ತೆ. ಪಂಪು ಮತ್ತೊಂದು ಕನೆಕ್ಷನ್ ತಗೊಂಡು ಎಲ್ಲ ರೆಡಿ ಮಾಡಿದ್ವಿ. ನಮ್ಗೆ ಲೆಕ್ಕ ತಗೊಂಡಾಗ ನೆಕ್ಸ್ಟ್ 14 ವರ್ಷ, ಮೊದಲನೇ ವರ್ಷ ಇಷ್ಟೆಲ್ಲ ಖರ್ಚು ಮಾಡಿರ್ತೀರಾ, 1-14 ವರ್ಷದ ಕಾಸ್ಟ್ ತಗೊಂಡ್ರೆ ಸ್ವಲ್ಪ ಫರ್ಟಿಲೈಸರ್ ಅವು ಹಾಕೊಂಡು ಮೇಂಟೈನ್ ಮಾಡ್ತೀರಾ ಆಯ್ತಾ? ಫರ್ಟಿಲೈಸರ್ ಹಾಕೊಂಡು ಒಂದು ಫಸ್ಟ್ ಇನಿಷಿಯಲ್ ಒಂದು 4-5 ಇಯರ್ಸ್. ನೆಕ್ಸ್ಟ್ 2-3 ವರ್ಷದಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಅಂದ್ರೆ ಯಾರನ್ನ ಒಬ್ಬರು ವಾಚ್ಮ್ಯಾನ್ ಇಡ್ತೀರಾ, ಯಾವ್ದು ದನಗೆನ ನುಗ್ಗಬಾರ್ದು ನೋಡ್ಕೋಬಾರ್ದು ಇನ್ನೊಂದಕ್ಕೂ ಎಲ್ಲದಕ್ಕೂ. 120,000 ರೂಪಾಯಿ ಒಂದು 2 ವರ್ಷ 3 ವರ್ಷ. 4-9 ವರ್ಷದವರೆಗೂ ಒಂದು 720,000 ರೂಪಾಯಿ ಬೇಕು. ಯಾಕಂದ್ರೆ ಸೆಕ್ಯೂರಿಟಿ 5,000 ರೂಪಾಯಿ ಒಬ್ಬರು ಇಟ್ಕೊಂಡ್ರು, 2 ಸೆಕ್ಯೂರಿಟಿ ಇಟ್ಕೊಂಡ್ರೆ 10,000 ಬೇಕು. 1 ವರ್ಷಕ್ಕೆ 120,000, 6 ವರ್ಷಕ್ಕೆ 720,000. ನೆಕ್ಸ್ಟ್ 10-15 ವರ್ಷಕ್ಕೆ ತಗೊಂಡಾಗ ಒಂದು ಸೆಕ್ಯೂರಿಟಿ 5,000 ರೂಪಾಯಿ ಐತೆ. ಒಂದು 4 ಜನ ಸೆಕ್ಯೂರಿಟಿ ಇಟ್ಕೊಂಡ್ರೆ 20,000, 6 ವರ್ಷ ರಿಕ್ವೈರ್ಡ್ ಫಾರ್ 6 ಇಯರ್ಸ್, ಇಷ್ಟು ಬೇಕು ಪರ್ ಇಯರ್, 6 ವರ್ಷಕ್ಕೆ 14,40,000. ಇದು ನಾನು ರಫ್ ಕ್ಯಾಲ್ಕುಲೇಷನ್ಸ್ ಹೇಳ್ತಾ ಇದ್ದೆ. ನೆಕ್ಸ್ಟ್ ನಾನು ನಿಮ್ಗೆ ಹೇಳಿದೆ ಹಾರ್ಟ್ ವುಡ್ ಆಗಿದೆ ಇಲ್ವಾ ಅಂತ. ಈಗ 400 ಮರಗಳು ಹಾಕಿದ್ದೆ ನಾನು, ಆ 400 ಮರದಲ್ಲಿ 10% ಬಾ ಸತ್ತೋಗುತ್ತೆ, ಇಲ್ಲ ಹಾರ್ಟ್ ವುಡ್ ಸರಿಯಾಗಿ ಆಗಿರಲ್ಲ, ಇನ್ನೇನೋ ಪ್ರಾಬ್ಲಮ್, ಒಂದು 10% ಹೊಟ್ಟೋದ್ರೆ ಮಿಕ್ಕಿದ್ದಷ್ಟು 360 ಮರಗಳು. 360 ಮರಕ್ಕೆ ಒಂದು ಮರಕ್ಕೆ 10 KG ಹಾರ್ಟ್ ವುಡ್ ಅಂದ್ರೆ ರೂಟ್ ಅಲ್ಲಿ ಇರ್ತಕ್ಕಂಥದ್ದು, ಬೇರೆ ಇರ್ತಕ್ಕಂಥದ್ದು, ಮೇಲ್ಗಡೆ ಸ್ಟೆಮ್ ಅಲ್ಲಿ ಇರ್ತಕ್ಕಂಥದ್ದು ಎರಡೂ ಸೇರಿದ್ರೆ ಒಂದು 10 KG ನಿಮಗೆ ಅಪ್ರಾಕ್ಸಿಮೇಟ್ಲಿ ಸಿಕ್ಕಿದ್ರೆ ಆನ್ ಅಂಡ್ ಆವರೇಜ್ ಒಂದು 360 ಗಿಡಕ್ಕೆ 3,600 KG. ನಾನು ಇಲ್ಲಿ 6,000 ರೂಪಾಯಿ ತಗೊಂಡಿದ್ದೀನಿ, ಸಿಂಪಲ್ ಲೆಕ್ಕ ಹಾಕ್ತೀನಿ, 2,16,00,000 ಆಗ್ತದೆ ಬರೀ ಹಾರ್ಟ್ ವುಡ್. ಇಲ್ಲಿ ಒಂದು ಮರಕ್ಕೆ ಒಂದು 30 KG ವಷ್ಟು ಸ್ಯಾಪ್ ವುಡ್ ಹೊಡೆದು. ಸ್ಯಾಪ್ ವುಡ್ ಅಂದ್ರೆ ವೈಟ್ ವುಡ್ ಅಂತ ಕರಿತೀವಲ್ಲ, ಹಾರ್ಟ್ ವುಡ್ ಹಿಂದೆ ಹೊರಗಡೆ ಬಾಗದ್ದು, ಅದು ಮತ್ತೆ ಬ್ರಾಂಚ್ ವುಡ್ ಎಲ್ಲ ವೇಸ್ಟ್ ಮಾಡುದಲ್ಲ ಅದು ಕಡದ ಮೇಲೆ, ಅದೆಲ್ಲ ಸೇರಿದ್ರೆ 30 KG ಹೊಡೆದು. ಅದನ್ನ ನೀವೊಂದು 360 ಮರಕ್ಕೆ 10,800 KG ಹೊಡೆದು ಒಂದು ಹೆಕ್ಟೇರ್. ನೀವು ಒಂದು 70 ರೂಪಾಯಿ KG ಮಾರಿದ್ರೆ 756,000 ರೂಪಾಯಿ ಆಯ್ತಾ? ನೆಕ್ಸ್ಟ್ ಇವೆರಡು ಇನ್ಕಮ್ ನ ಸೇರಿಸ್ಕೊಂಡ್ರೆ 2,23,56,000 ರೂಪಾಯಿ ದುಡ್ಡು ಎರಡು ಇನ್ಕಮ್ ಸೇರಿಸ್ಕೊಂಡ್ರೆ. ಆಮೇಲೆ ಏನ್ ಮಾಡ್ತೀವಿ, ಒಂದು 20% KSDL ಅವರು ಈ ಪ್ರೊಸೆಸಿಂಗ್ ಟ್ರಾನ್ಸ್ಪೋರ್ಟೇಶನ್, ಯಾಕಂದ್ರೆ ಅವರೇ ಬಂದು ಹಾರ್ವೆಸ್ಟ್ ಮಾಡ್ತಾರೆ, ಹಾರ್ವೆಸ್ಟಿಂಗ್ ಏನೇನು ಲೆಕ್ಕ ಹಾಕೋ ಒಂದು 20% ಹೋದ್ರು ಕೂಡ ನಿಮಗೆ ಕೊನೆಗುಳಿಯೋದು 1,78,84,800 ರೂಪಾಯಿ. ಅದರಲ್ಲಿ ಈ ನೆಟ್ ಪ್ರಾಫಿಟ್ ತಗೊಂಡಾಗ ಏನಾಗುತ್ತೆ, ನಾನು ಅವಾಗ ಹೇಳಿದ್ನಲ್ಲ ಮುಂಚೆ ಎಲ್ಲ ಸ್ಲೈಡ್ ತೋರಿಸ್ನಲ್ಲ, ಒಂದು ಹೆಕ್ಟರ್ ಬೆಳ್ಸಕ್ಕೆ ನಿಮಗೆ ಒಂದು 46 ಲ್ಯಾಕ್ಸ್ 46,00,000 ಖರ್ಚು ಬರುತ್ತೆ. 15 ವರ್ಷ ನೀವು ವಾಚ್ಮ್ಯಾನ್ ಇಟ್ಟು ಮೇಂಟೈನ್ ಮಾಡಿ ನೋಡಿಕೊಂಡು ಎಲ್ಲ ಆ ಖರ್ಚನ್ನ ತೆಗೆದ್ರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 1,32,84,800 ರೂಪಾಯಿ. ಇದು ಹೆಕ್ಟರ್. ಸೊ ನಾವು ಎಕರೆ ಹಾಕಕ್ಕೆ ಬಂದಾಗ ಒಂದು 53 ಲಕ್ಷ ಒಂದು ಎಕರೆಗೆ ನೀವು ಲಾಭ ನೋಡು. ಇದು ಅಲ್ಲದೆ ಏನಾದ್ರೂ ನಿಮಗೆ ಈ 10 KG ಒಂದು ಮರಕ್ಕೆ ಸಿಗೋದು, 5 KG ಬಂತು ಲಾಭ ಇಲ್ಲ ಶ್ರೀಗಳನ್ನ ಬೆಳೆಸೋದು. ಸೊ ಅದಕ್ಕೆ ನಿಮಗೆ ಕೇರ್ಫುಲ್ ಆಗಿ ಚಾಲೆಂಜಿಂಗ್ ಬೆಳೆಸ್ಕೊಂಡು ತಗೊಂಡು ಹೋದ್ರೆ ನಿಮ್ಗೆ ಇಷ್ಟು ಸಿಕ್ಕಿದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಶ್ರೀಗಂಧ ಬೆಳೆಯಾಧಾರಿತ ಕೃಷಿ ಅರಣ್ಯ ಪದ್ಧತಿಗಳನ್ನು ಕುರಿತ ತರಬೇತಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮರವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ ಹಿರಿಯ ವಿಜ್ಞಾನಿ ಡಾ BN ದಿವಾಕರ್ ಅವರ ಉಪನ್ಯಾಸದ ಆಯ್ದ ಭಾಗಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಜೀವನದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಪಿರಿಯಾಪಟ್ಟಣ ತಾಲೂಕು ಕಂಪಲಾಪುರ ಗ್ರಾಮದ ಕೃಷಿಕ ಸ್ವಾಮಿ. ರೈತ ಬಾಂಧವರೇ ಗಮನಿಸಿ, ಇದೇ ತಿಂಗಳ 16ರಂದು ಶುಕ್ರವಾರ ಬೆಳಿಗ್ಗೆ 10:30 ಗಂಟೆಗೆ